ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ಕೃಷಿಕ ಬಾಂಧವರಿಗೆ ಶರಣು ಶರಣಾರ್ಥಿ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿಯಲ್ಲಿ ನೇಗಿಲ ಮಿಡಿತ ನಂತರ ಮುಂಗಾರು ಹಂಗಾಮಿಗೆ ಸಿದ್ದತೆ ಹಾಗೂ ಮೂಲ ಬೆಳೆಗಳ ಪ್ರಾಮುಖ್ಯತೆ ಕುರಿತು ದಾವಣಗೆರೆ ಐಸಿಎಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ಶಾಸ್ತ್ರಜ್ಞರಾದ ಡಾ ಬಿಒ ಮಲ್ಲಿಕಾರ್ಜುನ್ ಅವರೊಂದಿಗೆ ಸಂದರ್ಶನ ಮತ್ತು ಜನಪದ ಗೀತೆಗಳನ್ನು ಕೇಳುವಿರಿ. बहु रमा बिटिया की शादी के लिए सोना बहुत सोच समझ कर लेना, कहीं कोई ठग ना ले. हाँ माँ, उस जमाने गए, अब ग्राहक को कोई ठग नहीं सकता. अच्छा, अब स्वर्ण आभूषणों पर हॉलमार्क का निशान अनिवार्य है, इससे ग्राहकों को कोई शंका नहीं रहती और सोना तो शुद्ध मिलता ही है. जी हाँ, हमेशा हॉलमार्क के तीन निशान, BIS का लोगो, सोने की शुद्धता कैरेट में और 6-digit अल्फा न्यूमेरिक HUID कोड देखकर ही खरीदारी करें. जागो, ग्राहक जागो. उपभोक्ता मामले विभाग, भारत सरकार. ಕಾರ್ಯಕ್ರಮ ನೇಗಿಲ ಮಿಡಿತ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಯಲ್ಲೇಶ್ ಕುಮಾರ್ ಎಚ್ಎಸ್ ಅಂತೇಳಿ. ನಾನು ಸಹಾಯಕ ಪ್ರಾಧ್ಯಾಪಕರಾಗಿ ಹಣ್ಣು ವಿಜ್ಞಾನ ವಿಭಾಗ ತೋಟಗಾರಿಕಾ ಮಹಾವಿದ್ಯಾಲಯ ಮೂಡಿಗೆರೆಯಲ್ಲಿ ಕೆಲಸವನ್ನು ಮಾಡ್ತಿರ್ತೇನೆ. ಇವತ್ತು ನಾವು ಬೆಣ್ಣೆ ಹಣ್ಣಿನ ಬಗ್ಗೆ ತಿಳ್ಕೊಳ್ಳೋಣ. ಯಾಕಂದ್ರೆ ಈ ಅವೈಕಡೋ ಅಥವಾ ಬೆಣ್ಣೆ ಹಣ್ಣು ಬಹಳ ಪ್ರಚಲಿತವಾಗಿ ಈಗ ಎಲ್ಲ ರೈತರು ಆಸಕ್ತಿಯಿಂದ ಈ ಬೆಳೆಯನ್ನು ಬೆಳೀತಿದ್ರು. ಮೊದಲು ಹೇಗೆ ಅಂದ್ರೆ ಅಲ್ಲಲ್ಲೊಂದು ಕಾಫಿ ಗಿಡಗಳ ಮಧ್ಯ ಈ ಒಂದು ಮಲೆನಾಡಲ್ಲಿ ಹಾಗೂ ಬಯಲುಸೀಮೆಯಲ್ಲಿ ಮನೆಗಳ ಹತ್ರ ಮಾತ್ರ ಬೆಳೀತಿದ್ರು. ಈಗೇನಾಗಿದೆ ಅಂತ ಹೇಳಿದ್ರೆ ಇದರಲ್ಲಿರುವಂತಹ ಒಂದು ಪೌಷ್ಟಿಕ ಅಂಶಗಳು ಹಾಗೂ ಅದರ ಒಂದು ಔಷಧಿ ಗುಣಗಳನ್ನ ತಿಳ್ಕೊಂಡು ಮತ್ತೆ ಇದು ಪ್ರತಿಯೊಬ್ಬರು ಶುಗರ್ ಪೇಷಂಟ್ ಆಗಿರ್ಬೋದು, BP ಇರೋರ್ಗಾಗ್ಲಿ, ಸೊ ಆರೋಗ್ಯವಾಗಿ ಇದೊಂದು ಖಣಜ ಅಂತ ಹೇಳಿದ್ರೇನೆ ತಪ್ಪಾಗಲಾರದು. ಇದನ್ನ ನಾವು ಅವೈಕಡೋ ಅಂತೇಳಿ ಕರಿತೀವಿ. ಪರ್ಷಿಯಾ ಅಮೆರಿಕಾನ ಅಂತ ಹೇಳಿದ್ರ ವೈಜ್ಞಾನಿಕ ಹೆಸರು. ಇದು ತಿರುಳು ಜಾಸ್ತಿ ಇರುತ್ತೆ. ಯಾಕಂದ್ರೆ ಬೆಣ್ಣೆ ಹಣ್ಣು ಅಂತ ಯಾಕೆ ಕರಿತೀವಿ ಅಂದ್ರೆ ಬೆಣ್ಣೆಯ ತಿರುಳು ಜಾಸ್ತಿ ಇರುತ್ತೆ. ಇದೆಲ್ಲ ಬೆಣ್ಣೆ ತರನೇ ಇರುತ್ತೆ. ಇದರಲ್ಲಿ ಸ್ಪೆಷಲಿ ಕಾರ್ಬೋಹೈಡ್ರೇಟ್ಸು ಹಾಗೆ ಪ್ರೋಟೀನ್ಸು ಮತ್ತೆ ಜೀವಸತ್ವಗಳು ಹಾಗೂ ಯಥೇಚ್ಛವಾಗಿ ಖನಿಜಾಂಶಗಳಿರೋದ್ರಿಂದ ಇದು ಬೆಣ್ಣೆ ಹಣ್ಣನ್ನು ಎಲ್ಲರೂ ಬೆಳೀತಿದ್ದಾರೆ. ಇದು ಬೆಣ್ಣೆ ಹಣ್ಣು ಅನೇಕ ಪ್ರಭೇದಗಳಿದಾವೆ. ಇದರಲ್ಲಿ ಮೆಕ್ಸಿಕನ್ ಪ್ರಭೇದ, ಗ್ವಾಟೆಮಲನ್ ಪ್ರಭೇದ, ವೆಸ್ಟ್ ಇಂಡಿಯನ್ ಪ್ರಭೇದ ಅಂತೇಳಿ ಈ ಪ್ರಭೇದಗಳ ಮುಖಾಂತರ ಕೆಲವನ್ನು ಚಳಿಗಾಲದಲ್ಲೂ, ಕೆಲವನ್ನು ಮಳೆಗಾಲದಲ್ಲೂ, ಕೆಲವನ್ನು ಬೇಸಿಗೆ ಕಾಲದಲ್ಲೂ ಬೆಳೀತಾರೆ. ಸ್ಪೆಷಲಿ ನಮ್ಮ ಭಾರತದಲ್ಲಿ ತಮಿಳುನಾಡು, ಕರ್ನಾಟಕ, ಕೇರಳದಲ್ಲಿ ಯಥೇಚ್ಛವಾಗಿ ಈ ಹಣ್ಣನ್ನ ಬೆಳೀತಿದ್ದಾರೆ. ಕರ್ನಾಟಕದಲ್ಲಿ ಬೆಣ್ಣೆ ಹಣ್ಣಿನ ಉತ್ಪಾದನೆ ಅತಿ ಹೆಚ್ಚಾಗಿ ಒಂದು ಮಲೆನಾಡಲ್ಲೂ ಮತ್ತೆ ಸಮಶೀತೋಷ್ಣ ವಲಯಗಳಲ್ಲಿ ಈ ಹಣ್ಣನ್ನು ಬೆಳೀತಿದ್ದಾರೆ. ಈಗ ಅಂದ್ರೆ ಮಲೆನಾಡು ಅಂದ್ರೆ ಕಾಫಿಗಳ ಮಧ್ಯೆ, ಆಮೇಲೆ ಅಂತರ ಬೆಳೆಯಾಗಿ ಒಂದು ಪಿಲ್ಲರ್ ಬೆಳೆಯಾಗಿ ಈ ಹಣ್ಣನ್ನು ಬೆಳೀತಿದ್ದಾರೆ. ಈ ಹಣ್ಣು ಯಥೇಚ್ಛವಾಗಿ ಮಾನೋ ಸ್ಯಾಚುರೇಟೆಡ್ ಕೊಬ್ಬಿನಾಂಶ ಇರೋದ್ರಿಂದ ಕಡಿಮೆ ಸಾಂದ್ರತೆಯ ಲಿಪಿಡ್ಗಳಿರೋದ್ರಿಂದ ನಮ್ಮ ಆರೋಗ್ಯಕ್ಕೆ ಬಹಳ ಮುಖ್ಯ. ಆಮೇಲೆ ಇದನ್ನ ಅನೇಕ ರೀತಿಯಲ್ಲಿ ಉತ್ಪನ್ನಗಳನ್ನು ಮಾಡಿಕೊಂಡು ಇದನ್ನ ತಿಂತಾ ಇದ್ದಾರೆ. ಅಂದ್ರೆ ಭಾರತದಲ್ಲಿ ಬೆಣ್ಣೆ ಹಣ್ಣನ್ನು ತಾಜಾಣಿನ ತಿರುಳಿನೊಂದಿಗೆ ಸಕ್ಕರೆಯನ್ನು ಬೆರೆಸಿ ಸೇವಿಸುತ್ತಾರೆ, ಮಿಲ್ಕ್ ಶೇಕ್ ಮಾಡ್ಕೊಂತಾರೆ, ಹಾಗೆ ಇನ್ನೂ ಸ್ಯಾಂಡ್ವಿಚ್ ಅನೇಕ ಉತ್ಪನ್ನಗಳಲ್ಲಿ ಮಾಡ್ತಾರೆ. ಸೊ ಗ್ಲೂಕೋಮೊಲೆ ಅಂತೇಳಿ ಒಂದು ಸಣ್ಣದಾಗ ಒಂದು ತಿರುಳನ್ನು, ಅದಕ್ಕೆ ತಿರುಳಿಗೆ ಸ್ವಲ್ಪ ಈರುಳ್ಳಿ, ಟೊಮೆಟೊ ಇವೆಲ್ಲ ಸ್ವಲ್ಪ ಖಾರ ಹಚ್ಚಿ ಇದನ್ನ ಒಂದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಫುಡ್ ಆಗಿನೂ ಅನೇಕ ಪ್ರದೇಶಗಳಲ್ಲಿ ಈ ಹಣ್ಣನ್ನು ತಿಂತಾರೆ. ಇದನ್ನ ಯಾವ ರೀತಿನಪ್ಪ ಬೆಳೆಯೋದು ಅಂತ ಹೇಳಿದ್ರೆ, ಪ್ರಮುಖವಾಗಿ ರೈತರಿಗೆ ಎಲ್ಲಾ ಒಂದು ಬಹುವಾರ್ಷಿಕ ಬೆಳೆಗಳು ಬೆಳೆಯುವ ರೀತಿಯಲ್ಲಿ ಇದನ್ನ ಬೆಳೆಯೋದು. ಮೊದಲಿಗೆ ಸ್ಥಳವನ್ನು ಆಯ್ಕೆ ಮಾಡ್ಕೊಬೇಕು. ಅಂತರ ಬೆಳೆಯಾಗಿದ್ದಂತ ಓಪನ್ ಕಂಡೀಷನ್ ಅಲ್ಲಿ, ಸ್ವಲ್ಪ ಬಿಸಿಲು ಚೆನ್ನಾಗಿರೋ ಕಂಡೀಷನ್ ಅಲ್ಲಿ ಈ ಹಣ್ಣನ್ನು ಬೆಳೆಯಬಹುದು. ಇದಕ್ಕೆ 5x5 meter ಸೊ ಅಂತರ ಇಟ್ಕೊಂಡು ಒಂದು ಗುಣಿಯನ್ನು 1.5 adi ನೀವು ಹಾಳ ಮಾಡಿ ಚೆನ್ನಾಗಿ ಒಣಗಿಸಿ ಮತ್ತೆ ಅದಕ್ಕೆ ತುಂಬಾ FOM ಆಗಿರ್ಬೋದು, FOM ಅಂದ್ರೆ ಒಂದು ತಿಪ್ಪೆ ಗೊಬ್ಬರ ಒಂದು 25 kg ಅಷ್ಟು ಹಾಕಿ, ಆಮೇಲೆ ರಂಜಕ ಅನ್ನೋ ಒಂದು ಪದ ಇರುತ್ತೆ, ಫಾಸ್ಪರಸ್, ಅದನ್ನ ಆಡ್ ಮಾಡಿಕೊಂಡು ಆಮೇಲೆ ಗಿಡವನ್ನ ನಾಟಿ ಮಾಡಬೇಕಾಗುತ್ತೆ. ಈ ಗಿಡ ನಾಟಿ ಮಾಡಬೇಕಾದ್ರೆ ಗಿಡ ಎಲ್ಲಿ ಸಿಗುತ್ತೆ ಅಂತೇಳಿ, ಇಲ್ಲಿ ಗಿಡಗಳನ್ನ ಯಾವ ರೀತಿ ವೃದ್ಧಿ ಮಾಡ್ತಾರೆ ಅಂದ್ರೆ, ಒಂದು ಬೀಜದಿಂದ ಇನ್ನೊಂದು ಕಾಂಡದಿಂದ ಅಂದ್ರೆ ಕಸಿ ಮಾಡೋ ಮುಖಾಂತರ. ಈ ಬೀಜದಿಂದ ಮಾಡಿರುವಂತಹ ಗಿಡಗಳು 7 ವರ್ಷ ಅಥವಾ 8 ವರ್ಷ ಬೇಕಾಗುತ್ತೆ ನಿಮ್ಗೆ ಒಳ್ಳೆ ಫಸಲು ಬರಬೇಕಾದ್ರೆ. ಅದೇ ನೀವು ಕಸಿ ಮಾಡಿರುವಂತ ಗಿಡಗಳು ನಿಮ್ಗೆ 3 ವರ್ಷದಲ್ಲಿ ಫಸಲನ್ನು ನಾವು ಕಾಣಬಹುದು. ಆದ್ರಿಂದ ಬೆಣ್ಣೆ ಹಣ್ಣು 3 ವರ್ಷದಲ್ಲಿ ಬರಬೇಕಂತ ಹೇಳಿದ್ರೆ ನೀವು ಕಸಿ ಗಿಡಗಳನ್ನ ಮಾಡೋ ಮುಖಾಂತರ ಈ ಬೆಳೆಯನ್ನು ಬೆಳಿಬಹುದು. ಇದು ಎಲ್ಲಿ ಸಿಗ್ತವೆ ಅಂತ ಹೇಳಿದ್ರೆ ಒಂದು ಯಾವ್ದೋ ತೋಟಗಾರಿಕಾ ಸಂಶೋಧನಾ ಕೇಂದ್ರಗಳಾಗಿರಬಹುದು, ಪ್ರೈವೇಟ್ ನರ್ಸರಿಗಳಲ್ಲೂ ನೀವು ತಗೊಂಬೇಕಾಗುತ್ತೆ ಗಿಡ. ಪ್ರಮುಖವಾಗಿ ದೇಶದಲ್ಲಿ ಅನೇಕ ತಳಿಗಳು ಜಾಸ್ತಿ ಇಲ್ಲ, ಇಲ್ಲಿ ಗ್ರೀನ್ ಟೈಪ್ ಮತ್ತೆ ಪರ್ಪಲ್ ಟೈಪ್ ಎರಡೇ ಇರೋದು ಲೋಕಲ್ ಆಗಿ. ಅದರಲ್ಲಿ ಕೆಲವೊಂದು ನಮ್ಮ ದೇಶದಲ್ಲಿ ಬರುವಂತ ತಳಿ ಅಂದ್ರೆ TKD1 ಅಂತೇಳಿ, ಮತ್ತೆ ಇನ್ನೊಂದು ಬಂದ್ಬಿಟ್ಟು ಹರ್ಕಾ ಸುಪ್ರೀಮ ಅಂತೇಳಿ, ಇದು ಚಟ್ಟಳ್ಳಿ ಆರ್ಟಿಕಲ್ಚರ್ ಎಕ್ಸ್ಪರ್ಟ್ ಸ್ಟೇಷನ್, ಸೊ ಅಲ್ಲಿ ಅವರು ರಿಲೀಸ್ ಮಾಡಿರೋದು IHR ಇಂದ. ಮತ್ತೆ ಬೇರೆ ಅಂದ್ರೆ ಎಕ್ಸೋಟಿಕ್ ವೆರೈಟೀಸ್ ಜಾಸ್ತಿ ಇದಾವೆ. ಈಗೇನು ಬಹಳ ಪ್ರಚಲಿತವಾಗಿರುವಂತ ಹ್ಯಾಸ್ ವೆರೈಟಿ ಆಗಿರ್ಬೋದು, ಪೋಲಕ್ ಆಗಿರ್ಬೋದು, ಅಥವಾ ಜೆಮ್ ಆಗಿರ್ಬೋದು, ಅಥವಾ ಮ್ಯಾಕ್ಸಿಕಾಲ್ ಆಗಿರ್ಬೋದು, ಇವೆಲ್ಲ ಪ್ರಚಲಿತವಾಗಿರುವಂತಹ ಹ್ಯಾಸ್ ವೆರೈಟೀಸ್. ಆ ಹ್ಯಾಸ್ ವೆರೈಟೀಸ್ ಜಾಸ್ತಿ ರೇಟ್ ಇದ್ರೂ ಸಹ ರೈತರು ತಗೊಂಡ್ಬಂದು ಮಾಡ್ತಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ನನ್ನ ಮೊಬೈಲ್ ಸಂಖ್ಯೆ 9844584817. ನಮಸ್ಕಾರ ಎಲ್ಲರಿಗೂ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಈಗ ಮುಂಗಾರು ಹಂಗಾಮಿಗೆ ಸಿದ್ಧತೆ ಹಾಗೂ ಮೂಲ ಬೆಳೆಗಳ ಪ್ರಾಮುಖ್ಯತೆ ಕುರಿತು ದಾವಣಗೆರೆ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ಶಾಸ್ತ್ರಜ್ಞರಾದ ಡಾಕ್ಟರ್ ಬಿಒ ಮಲ್ಲಿಕಾರ್ಜುನ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಮುಂಗಾರು ಹಂಗಾಮಿಗೆ ನಮ್ಮ ಕೃಷಿಕರು ಯಾವ ರೀತಿ ಸಿದ್ಧತೆ ಮಾಡಿಕೊಳ್ಬೇಕು, ಜೊತೆಗೆ ನಮ್ಮ ಸಾಂಪ್ರದಾಯಿಕ ಬೆಳೆಗಳಾದಂತಹ ಈ ಒಂದು ಹೆಸರು, ಎಳ್ಳು, ಇವೆಲ್ಲ ಕಣ್ಮರೆ ಆಗ್ತಾ ಇದ್ದಾವೆ, ಇವು ಯಾಕೆ ಕಣ್ಮರೆ ಆಗ್ತಾ ಇದ್ದಾವೆ, ಈ ಬೆಳೆಗಳನ್ನ ಮುಂಗಾರಿನಲ್ಲಿ ಯಾವಾಗ ಬಿತ್ತನೆ ಮಾಡಬಹುದು, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳು ಇವತ್ತು ತಿಳಿಸಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಷಯ ತಜ್ಞರು ಹಾಗೂ ಬೇಸಾಯ ಶಾಸ್ತ್ರಜ್ಞರಾದಂತಹ ಬಿಒ ಮಲ್ಲಿಕಾರ್ಜುನ್ ಅವರು ನಮ್ಮೊಂದಿಗೆ ಇದ್ದಾರೆ. ಅವರಿಂದ ಸಾಕಷ್ಟು ಮಾಹಿತಿಗಳನ್ನ ಇವತ್ತು ತಿಳಿದುಕೊಳ್ಳೋಣ. ಬನ್ನಿ ಸರ್, ನಮಸ್ಕಾರ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈಗ ನಮ್ಮ ಕೃಷಿಕರು ಈಗ ಮುಂಗಾರು ಬರ್ತಾ ಇದೆ, ಈ ಒಂದು ಮುಂಗಾರು ಹಂಗಾಮಿನಲ್ಲಿ ಭೂಮಿಯನ್ನ ಯಾವ ರೀತಿ ಸಿದ್ಧತೆ ಮಾಡಿಕೊಳ್ಬಹುದು ಅಂತ ಹೇಳ್ತೀರಾ ಸರ್? ಸುಮಾರು ವರ್ಷಗಳ ಹಿಂದೆ ಮುಂಗಾರು ಅಂದ ತಕ್ಷಣ ನಾವೆಲ್ಲ ಮಾಗಿ ಉಳುಮೆ ಮಾಡಬೇಕು, ಎತ್ತುಗಳನ್ನ ಕಟ್ಟಿ 5 ಜೊತೆ 6 ಜೊತೆ ಎತ್ತು ಕಟ್ಟಿ ಹೊಡಿತಾ ಇದ್ದಂತ ದೃಶ್ಯಗಳನ್ನ ನಾವು ನೋಡ್ತಾ ಇದ್ವಿ. ಬಟ್ ಇತ್ತೀಚಿನ ದಿನಗಳು ಏನಾಗಿದೆ ಅಂತಂದ್ರೆ, ಈಗ ಟ್ರ್ಯಾಕ್ಟರ್ ಉಳುಮೆ ಬಂದಿರೋದ್ರಿಂದ ಮಳೆ ಬಂದ್ಮೇಲೆ ಅಥವಾ ಈಗ ಹೆಂಗಿದ್ರು ಮುಂಗಾರು ಶುರು ಆಗುತ್ತೆ, ಫಸ್ಟ್ ಮಳೆ ಬಂದ್ಮೇಲೆ ಮೇ ಕೊನೆ ವಾರದ ಹೊಡ್ಕೊಂಡ್ರಾತು ಅಂತ ಬಿಡುವಂತ ಜನಗಳು ಬಹಳ ಆಗ್ಬಿಟ್ಟಿದ್ವಿ. ಹಾಗಾಗಿ ರೈತರು ನಾವು ಕೇಳ್ಕೊಳ್ಳೋದೇನಂತಂದ್ರೆ, ನಿಮಗೆ 1 ಅಥವಾ 2 ಮಳೆ ಬಂದ್ರೆ ಭೂಮಿ ಸಿದ್ಧತೆ ಮಾಡ್ಕೊಳ್ಳೋದು ಬಹಳ ಸೂಕ್ತ. ಯಾಕೆ ಭೂಮಿ ಸಿದ್ಧತೆ ಮಾಡ್ಕೋಬೇಕು ಅಂತಂದ್ರೆ, ನಮ್ಮ ಚಿತ್ರದುರ್ಗ ದಾವಣಗೆರೆಯ ಜಿಲ್ಲೆಯ ಮಣ್ಣುಗಳು ಮತ್ತು ನಮ್ಮ ಹವಾಮಾನ ಯಾವ ರೀತಿ ಇದೆ ಅಂತಂದ್ರೆ, ನಮ್ದು ಮಳೆಯಾಶ್ರಿತ ಪ್ರದೇಶ, ಮಳೆ ಬಂದ್ರೇನೆ ಬೆಳೆ. ಇತ್ತೀಚಿನ ದಿನಗಳಲ್ಲಿ ನಾವು ಕಳೆದ 10 ವರ್ಷಗಳಿಂದ ನಾವು ನಿಕ್ರ ಅಂತ ಒಂದು ಯೋಜನೆಯನ್ನು ನಮ್ಮ ಸಿದ್ನೂರು ಗ್ರಾಮದಲ್ಲಿ ನಾವು ಮಾಡ್ತಾ ಇದೀವಿ. ಇದೇನಪ್ಪ ಅಂದ್ರೆ ಹವಾಮಾನ ವೈಪರೀತ್ಯಕ್ಕೆ ಚೇತರಿಕೆ ಉಳ್ಳ ಕೃಷಿ. ಈಗ ಹವಾಮಾನ ಫೇಲ್ ಆದ್ರೆ ಏನ್ ಮಾಡ್ಬೇಕು ಅನ್ನೋದು ನಾವು ಇದರಲ್ಲಿ ಕಂಡುಕೊಂಡಿದ್ದೇನಪ್ಪ ಅಂತಂದ್ರೆ, ಕಳೆದ 10 ವರ್ಷಗಳಲ್ಲಿ ನಮಗೆ ಬಂದಂತ ಮಳೆನ ನಾವು ನೋಡಿದಾಗ, ಈ 10 ವರ್ಷದಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ಒಂದೇ ತರನೇ ಮಳೆಗಾಲ ಇರೋದು. ನಮಗೆ ಆವರೇಜ್ 600 ಮಿಲಿಮೀಟರ್ ಮಳೆ ಬರುತ್ತೆ. ಈ ಆವರೇಜ್ 600 ಮಿಲಿಮೀಟರ್ ಮಳೆ ನಾವು ಕಳೆದ 10 ವರ್ಷಗಳಿಂದ ನೋಡಿದಾಗ, 10 ವರ್ಷಗಳಲ್ಲೂ 600 ಮಿಲಿಮೀಟರ್ ಮಳೆಕಿಂತ ಜಾಸ್ತಿನೇ ಬರುತ್ತೆ. ಬಟ್ ಮಳೆ ದಿನಗಳು ಕಡಿಮೆ ಆಗ್ತಾ ಇದೆ. ಬಹಳ ಮುಖ್ಯವಾಗಿ ಮಳೆ ದಿನಗಳು ನಮಗೆ ಬೆಳೆಗೆ ಮಳೆ ದಿನಗಳಿಗೆ ಸಂಬಂಧ ಇದೆ. ಮಳೆ ದಿನಗಳು ಕಡಿಮೆ ಆಗ್ತದೆ. 600-700 ಮಿಲಿಮೀಟರ್ ಮಳೆ ಬರುತ್ತೆ, 30 ಮಳೆ ದಿನಗಳು ಬಂದಿರುತ್ತೆ. 600-700 ಮಿಲಿಮೀಟರ್ ಮಳೆ ಬಂದಿದೆ, ಒಂದು ಕಾಲದಲ್ಲಿ 70-75 ದಿನ ಮಳೆ ದಿನಗಳು ಬಂದಿದೆ, 60 ಮಳೆ ದಿನಗಳು ಬಂದಿದೆ, 30 ಮಳೆ ದಿನ ಇದೆ. ಅಂದ್ರೆ ಮಳೆ ದಿನಗಳು ಕಡಿಮೆ ಆಗ್ತಾ ಇದೆ. ಈ ಮಳೆ ದಿನಗಳು ಕಡಿಮೆ ಆಗ್ತಿದ್ದಾಗ ನಾವು ಯಾವ ಬೆಳೆಗಳಿಗೆ ಹೋಗೋದು ಸೂಕ್ತ ಅನ್ನೋದನ್ನ ನಿರ್ಧಾರ ಮಾಡಬೇಕಾಗಿದೆ. ಇತ್ತೀಚಿನಗೆ ನಾವು ಏನಾಗಿದೆ, ಸಾಂಪ್ರದಾಯಿಕ ಬೆಳೆಗಳು ಹೆಸರು, ಎಳ್ಳು, ಈ ಏನು ಗುರೆಳ್ಳು, ಉಚ್ಚೆಳ್ಳು ಅಂತ ಏನು ಕರಿತಿದ್ವೋ, ಈ ಎಲ್ಲಾ ಬೆಳೆಗಳು ದಿನಕ್ಕೂ ನಶಿಸಿ ಹೋಗ್ತಾ ಇದಾವೆ, ಮಾಯ ಆಗ್ತಾ ಇದಾವೆ. ಅದರಲ್ಲೂ ಇತ್ತೀಚಿನಗಳಲ್ಲಿ ಬಹಳ ಪ್ರಮುಖವಾಗಿ ನಾವು ಮಾತಾಡ್ತಿರೋ ಸಿರಿಧಾನ್ಯಗಳು ಅಂತೇಳಿ, ಈ ಸಿರಿಧಾನ್ಯಗಳು ಅಷ್ಟೇ ಕೆಲವು ರೈತರಿಗಷ್ಟೇ ಸೀಮಿತವಾಗಿದೆ. ಬಟ್ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ನಮ್ಗೆ 10-20 ಎಕರೆ ಜಮೀನು ಇದ್ದಂತ ರೈತ ಬಾಂಧವರು ವಿವಿಧ ಬೆಳೆಗಳನ್ನ ಬೆಳ್ಕೊಳ್ಳೋದು ಬಹಳ ಸೂಕ್ತ. ಸರ್, ಈಗ ಮುಂಗಾರಿನಲ್ಲಿ ಅಂದ್ರೆ ಮಳೆ ಬಿದ್ದಟ್ಟಿಗೆ ನಾವು ಭೂಮಿ ಉಳುಮೆ ಮಾಡ್ಬೇಕು ಅಂತ ಹೇಳಿದ್ರ, ಈಗ ಭೂಮಿ ಉಳುಮೆ ಮಾಡಿದ್ಮೇಲೆ ಅಂದ್ರೆ ಏನೆಲ್ಲ ಈ ಒಂದು ಕೃಷಿ ಚಟುವಟಿಕೆಗಳಲ್ಲಿ ನಮ್ಮ ರೈತರು ಮುಂಜಾಗ್ರತೆ ಕ್ರಮ ವಹಿಸಿ ತೊಡಗಬೇಕಂತ ಹೇಳ್ತೀರಾ? ಸರ್, ಈ ಮುಂಜಾಗ್ರತೆ ಕ್ರಮಗಳು ಏನ್ ತೊಡಗಬೇಕಪ್ಪ ಅಂದ್ರೆ, ಒಂದು ನಾವೇನು ಸಾವಯವ ಗೊಬ್ಬರ ಅಂತ ಏನ್ ಕರಿತೀವಿ, ತಿಪ್ಪೆ ಗೊಬ್ಬರ ಅಂತ ಕರಿತೀವಿ ನಾವು. ಈ ತಿಪ್ಪೆ ಗೊಬ್ಬರ ಏರುವಂತ ಕಾಲನೂ ಸಹ ಅಷ್ಟೇ, ನಾವೇನ್ ಮಾಡ್ತೀವಿ, ತಿಪ್ಪೆ ಗೊಬ್ಬರ ಬಿಸಿಲಲ್ಲಿ ಹಾಕಿ ಹರಡಿ ಬಿಡ್ತೀವಿ. ನಾನಂತೀನಿ ನಿಮ್ಮ ಹೊಲಗಳಿಗೆ ಗೊಬ್ಬರ ಹಾಕಿದ್ಮೇಲೆ ಅದನ್ನ ಮಣ್ಣಲ್ಲಿ ಹಾಕಿ ಮುಚ್ಚಿಬಿಡ್ರಿ, ಈ ಒಂದೆರಡು ಲೋಡ್ ಮಣ್ಣು ನೋಡಿದ್ರೆ ಸರ್ ಮತ್ತೆ ಹೆಚ್ಚು ನಮಗೆ ಕೂಲಿ ಆಳುಗಳ ಸಮಸ್ಯೆ ಆಗುತ್ತೆ ಅಂತಾರೆ. ಅದ್ರ ಬದಲು ನೀವು ಏನ್ ಮಾಡ್ಬೋದಪ್ಪ ಅಂತಂದ್ರೆ, ಮಾಗಿ ಉಳುಮೆ ಮಾಡ್ತಿರಲ್ಲ, ಮಾಗಿ ಉಳುಮೆ ಮಾಡೋ ಅಂತ ಸಂದರ್ಭದಲ್ಲಿ ನಿಮ್ಮ ಜಮೀನಿಗೆ ಚೆಲ್ಬಿಟ್ಟು ಮಾಗಿ ಉಳುಮೆ ಮಾಡ್ಬಿಡ್ರಿ, ಅದೇನು ತೊಂದರೆ ಇಲ್ಲ. ಯಾಕಂದ್ರೆ ನಿಮ್ಮ ಜಮೀನಿಗೆ ಬಿದ್ದರೆ ಸಾಕು ಗೊಬ್ಬರ. ನೀವು ಈಗ ಗೊಬ್ಬರವನ್ನು ಏರ್ಬಿಟ್ಟು ನೀವು ಮುಖ್ಯವಾಗಿ ಗೊಬ್ಬರ ಕೊಡೋದು ನೆಕ್ಸ್ಟು ನೀವು ಯಾವಾಗ ಅಂದರೆ ಜೂನ್ ಜುಲೈ ನಿಮ್ಮ ಬೆಳೆಗಳಿಗೆ ಕೊಡ್ತೀರಾ ಅಂತಂದರೆ ಏನಾಗುತ್ತೆ, ಸೂರ್ಯನ ಕಿರಣ ಬಿದ್ದು ನಿಮ್ಮ ಬೆಳೆಗಳಲ್ಲಿರುವಂಥ ಪೋಷಕಾಂಶ ಅಂದರೆ ಗೊಬ್ಬರದಿರೋ ಪೋಷಕಾಂಶದ ಆವಿಯಾಗಾರಿ ನಾವು ಗೊಬ್ಬರಕ್ಕೆ ಏನೂ ಕೊಡಲ್ಲ, ಗೊಬ್ಬರದಲ್ಲಿರೋ ಪೋಷಕಾಂಶ ಎಲ್ಲ ಲಾಸ್ ಆಗೋಗುತ್ತೆ. ಮತ್ತೆ ಅಕಸ್ಮಾತ್ ಒಳ್ಳೆ ಜೋರಾಗಿ ಮಳೆ ಬಂತು ಅಂದ್ಬಿಟ್ರೆ ಗೊಬ್ಬರ ಹರ್ಕೊಂಡು ಬೇರೆ ಹೊಲಕ್ಕೆ ಹೋಗುತ್ತೆ. ಈಗ ಹೊಲಕ್ಕೆ ಹೋದ್ರೆ ಪರವಾಗಿಲ್ಲ, ಸೀದಾ ಚರಂಡಿಗೆ ಸೇರುತ್ತೆ, ಚರಂಡಿಯಿಂದ ನಿಮ್ಮ ಕೆರೆಗಳಿಗೆ ಹೋಗುತ್ತೆ. ಹಾಗಾಗಿ ನಿಮ್ಮ ಲಾಸ್ ಆಗುತ್ತೆ. ಹಾಗಾಗಿ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ನೀವು ಮಳೆ ಬಂದ ಸಂದರ್ಭದಲ್ಲಿ ಅಥವಾ ಮಳೆ ಬರೋಕ್ಕಿಂತ ಮುಂಚೆ ನಿಮ್ಮ ಜಮೀನಿಗೆ ಚೆಲ್ಬಿಟ್ಟು ಮಾಗಿ ಉಳುಮೆ ಮಾಡ್ಬಿಡ್ರಿ, ಏನ್ ತೊಂದರೆ ಇಲ್ಲ. ಮತ್ತೆ ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ, ಇಳಿಜಾರಿಗೆ ಅಡ್ಡಲಾಗಿ ನೀವು ಮಾಗಿ ಮಾಡ್ರಿ. ಯಾಕೆಂದ್ರೆ ಈಗ ಬಿದ್ದಂತ ಮಳೆ ನೀರು ವೇಗವಾಗಿ ಹರಿದು ಮಣ್ಣು ಮತ್ತೆ ನೀರು ಜೊತೆಗೆ ನಿಮ್ಮ ಪೋಷಕಾಂಶ ಏನಿರುತ್ತೆ ಮೇಲ್ ಮಣ್ಣು ಕೊಚ್ಕೊಂಡು ಹೋಗ್ಬಿಡುತ್ತೆ. ಈ ಮೇಲ್ ಮಣ್ಣು ಕೊಚ್ಕೊಂಡು ಹೋಯ್ತು ಅಂತಂದ್ರೆ ನಮ್ಗೆ ಅನ್ಸುತ್ತೆ ಸರ್ ಮಣ್ಣು ಮೇಲ್ ಮಣ್ಣು ಅಂದ್ರೆ ಕೆಳಗಿದೆಯಲ್ಲ ಮಣ್ಣು ಅಂತ ರೈತರಿಗೆ ಒಂದು ಏನಿರುತ್ತೆ, ರೈತರು ಬಹಳ ರೈತರಿಗೆ ಗೊತ್ತಿದೆ ಅದು. ಬಟ್ ಆದ್ರೂ ಒಂದು ಇಂಚು ಮಣ್ಣು ಹಾಕ್ಬೇಕಪ್ಪ, ಹೊಸ ಮಣ್ಣು ಹಾಕ್ಬೇಕು ಅಂದ್ರೆ ಸಾವಿರಾರು ವರ್ಷಗಳು ಬೇಕು. ಒಂದು ಇಂಚು ಮಣ್ಣು ಕಿತ್ಕೊಂಡು ಹೋಗ್ಬೇಕು ಅಂತಂದ್ರೆ ಒಂದು ದಿವಸ ನಮಗೆ 100-200 ಮಿಲಿಮೀಟರ್ ಮಳೆ ಬಂದ್ರೆ ಮೇಲ್ಪದರದ ಮಣ್ಣೆಲ್ಲ ಹೋಗ್ಬಿಡುತ್ತೆ. ಹಾಗಾಗಿ ರೈತ ಬಾಂಧವರು ಮುನ್ನೆಚ್ಚರಿಕೆ ಕ್ರಮವಾಗಿ ಇದನ್ನು ಪೋಲಾಗ್ದಂಗೆ ನೋಡ್ಕೋಬೇಕಪ್ಪ ಅಂದ್ರೆ ಇಳಿಜಾರಿಗೆ ಅಡ್ಡಲಾಗಿ ನಾವು ಉಳುಮೆ ಮಾಡಬೇಕು ಒಂದು. ಎರಡನೇದು, ನಿಮ್ಮ ಹೊಲದಲ್ಲಿ ಬಹಳ ಏನು ಇಳಿಜಾರಿದೆ ಅಂತಂದ್ರೆ ಕೊನೆಯ ಭಾಗದಲ್ಲಿ ಕೃಷಿ ಹೊಂಡಗಳನ್ನ ಮಾಡ್ಕೊಳ್ರಿ. ಕೃಷಿ ಹೊಂಡಗಳು 10 ಮೀಟರ್ ಉದ್ದ, 10 ಮೀಟರ್ ಆಗ್ಲ, 3 ಮೀಟರ್ ಆಳ. ಈ ಕೃಷಿ ಹೊಂಡಗಳನ್ನ ಮಾಡ್ಕೊಳ್ರಿ. ಕೃಷಿ ಹೊಂಡಗಳು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಬಿದ್ದಂತ ಮಳೆ ನೀರು ಮಣ್ಣು ಮತ್ತು ನೀರು ಎರಡೂ ಬಂದು ನಿಮ್ಮ ಹೊಂಡದಲ್ಲಿ ಸೇರ್ಕೊಳ್ಳುತ್ತೆ. ಎಲ್ಲಿ ನಮಗೆ ಇಳಿಜಾರಿದೆಯೋ ಇಳಿಜಾರನ ಮೂಲೆ ಭಾಗದಲ್ಲಿ ಮಾಡ್ಕೋಬೇಕು. ಮತ್ತೆ ಇನ್ನೂ ಮುಂದುವರೆದ ಏನಪ್ಪಾ ಅಂದ್ರೆ ಟ್ರೆಂಚ್ ಕಂಬಣದ್ದು, ಕಂದಕ ಬದುಗಳು ಅಂತೀವಿ, ಕಂದಕ ಬದುಗಳನ್ನ ಮಾಡ್ಕೊಳ್ಳೋದು ಬಹಳ ಸೂಕ್ತ. ಎಲ್ಲಿ ಅಂದ್ರೆ ಈ ಮಳೆ ಆಶ್ರಿತ ಪ್ರದೇಶಗಳಲ್ಲಿ ನೀವು ಕಂದಕ ಬದುಗಳನ್ನ ಮಾಡ್ಕೊಂಡ್ರೆ ಮಳೆ ಬಂದಾಗ ಕಂದಕ ಬದುಗಳಲ್ಲಿ ಮಳೆ ನೀರು ಶೇಖರಣೆ ಆಗಿ ಭೂಮಿಯಲ್ಲಿ ತೇವಾಂಶ ಉಳ್ಕೊಳ್ಳುತ್ತೆ. ಈ ಕಂದಕ ಬದುಗಳ ಮೇಲೆ ನೀವೇನ್ ಮಾಡ್ರಿ, ಅರಣ್ಯ ಸಸಿಗಳನ್ನ ಹಾಕೊಂಡ್ರಿ. ಅರಣ್ಯ ಸಸಿಗಳು ನೀವೇನ್ ಮಾಡ್ತೀರ, ಅರಣ್ಯ ಸಸಿಗಳು ತರ್ತೀರ, ತಂದ್ಬಿಟ್ಟು ಹೊಲಸುತ್ತ ಹಾಕ್ತೀರ. ನೀವು ಯಾವುದೇ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳಿಲ್ಲ, ನೀರು ಕೊಡುವಂತ ವ್ಯವಸ್ಥೆ ಇಲ್ಲ. ನೀವು ಅದಕ್ಕೆ ಮುನ್ನೆಚ್ಚರಿಕೆ ಕ್ರಮ ಅಂದ್ರೆ ಕಂದಕ ಬದುಗಳನ್ನ ಮಾಡ್ಕೊಳ್ರಿ. ಮಳೆ ನೀರು ಶೇಖರಣೆ ಆಗುತ್ತೆ, ಅದೇ ಮಳೆ ನೀರು ಸಾಕು ನಿಮಗೆ ನಿಮ್ಮ ಗಿಡಗಳಿಗೆ. ಹಾಗಾಗಿ ಕಂದಕ ಬದುಗಳು, ಈ ಕೃಷಿ ಹೊಂಡಗಳನ್ನು ಜೊತೆಗೆ ಅರಣ್ಯ ಕೃಷಿ ಮಾಡಿದ್ರೆ ನಮಗೆ ಈ ಆದಾಯ ದ್ವಿಗುಣ ಆಗ್ಬೇಕಪ್ಪ ಅಂತಂದ್ರೆ ರೈತ ಬಾಂಧವರು ಕೃಷಿ ಹೊಂಡಗಳಿರ್ಬೇಕು, ಈ ಕಂದಕ ಬದುಗಳಿರ್ಬೇಕು, ಈ ಏನು ನಾನು ಹೇಳಿದನ ಕೃಷಿ ಅರಣ್ಯ ಇರಬೇಕು. ಈ ಎಲ್ಲ ನಾವು ಸಮಗ್ರವಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಬೇಸಿಗೆಯಲ್ಲಿ, ಈಗ ಬೇಸಿಗೆ ಬಂದ ತಕ್ಷಣ ಮುಂಗಾರು ಬರುತ್ತೆ, ಮುಂಗಾರು ಮಳೆ ಬಂದಾಗ ನಾವು ಇವೆಲ್ಲ ಸಿದ್ಧತೆ ಮಾಡ್ಕೊಳಕ್ ಆಗಲ್ಲ. ಈಗಲೇ ನಾವೆಲ್ಲ ರೆಡಿ ಮಾಡ್ಕೊಂಡಿದ್ರೆ ನಮಗೆ ಬಹಳ ಅನುಕೂಲ ಆಗುತ್ತೆ ಸರ್. ಅಂದ್ರೆ ನೀವು ಹೇಳಿದಂತ ಎಲ್ಲಾ ಒಂದು ವಿಧಾನಗಳನ್ನ ಅನುಸರಿಸಿ ಸಿದ್ಧತೆ ಮಾಡಿಕೊಂಡ್ರೆ ನೀರು ಮತ್ತು ಮಣ್ಣನ್ನ ಸಂರಕ್ಷಣೆ ಮಾಡಬಹುದು ಅಂತ ಹೇಳ್ತೀರಾ? ಹೌದು ಸರ್. ಯಾಕಂದ್ರೆ ನಮ್ಗೆ ನೋಡ್ರಿ, ಈಗ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ, ನೀವು ಕೇಳಿದ್ರೆ ನಿಮ್ಗೆ ಅದು ಆಶ್ಚರ್ಯ ಆಗ್ಬೋದು. ಏನಂದ್ರೆ ಅತಿ ಹೆಚ್ಚು ಬೆಲೆ ಇರುವಂತದ್ದು ನಾವೇನಂತೀವಿ ಆಸ್ತಿ ಅಥವಾ ಬೆಲೆ ಇರೋದು ಯಾವ್ದಕ್ಕಪ್ಪ ಅಂದ್ರೆ ಭೂಮಿಗೆ. ಭೂಮಿ ಏನಂತ ಜಾಸ್ತಿ ಇದೆ, ರೈತನಂತರ ಜಾಸ್ತಿ ಇದೆ, ಅವನೇ ಬಡವ ಅಂತೀವಿ ಅಲ್ವಾ, ನಾವೇ ಬಡವರಾಗ್ಬಿಟ್ಟಿದೀವಿ. ಹಾಗಾಗಿ ಈ ಹೆಚ್ಚು ಬೆಲೆ ಬಾಳುವಂತ ಭೂಮಿ ನಾವು ಸಂರಕ್ಷಣೆ ಮಾಡದೇ ಇದ್ರೆ ನಮಗೆ ಉಳಿಗಾಲ ಇಲ್ಲ. ಈ ಸಂರಕ್ಷಣಾ ಕ್ರಮಗಳನ್ನ ನಾವು ಅನುಸರಿಸಲೇಬೇಕಾದ ನಾವು ಒಂದ್ಸರಿ ಅಂತೀವಿ ಮಲ್ಚಿಂಗ್ ಅಂತೀವಿ, ಅಂದ್ರೆ ಒದಿಕೆ ಅಂತೀವಿ. ಒದಿಕೆ ಅಂದ್ರೆ ನಾವು ಪ್ಲಾಸ್ಟಿಕ್ ಶೀಟ್ ಮಲ್ಚಿಂಗ್ ಮಾಡೋದು ಒದಿಕೆ ಅಲ್ಲ. ಈ ಉದಾಹರಣೆಗೆ ನಿಮಗೆ ಒಂದು ಒಳ್ಳೆ ಮಳೆ ಬಂತು, ನೀವೇನ್ ಮಾಡ್ತೀರಾ, ಮಳೆ ಬಂದ ತಕ್ಷಣ ಭೂಮಿ ಸಿದ್ಧತೆ ಮಾಡ್ಕೊಂಡು ಮೆಕ್ಕೆಜೋಳ ಬಿತ್ತನೆ ಮಾಡಕ್ ಕಾಯ್ತಾ ಇರ್ತೀರಾ ಜೂನ್ ತಿಂಗಳು. ಅದ್ರ ಬದಲು ಹೆಸರು ಹಾಕಿ ಇಲ್ಲ ಎಳ್ಳು ಹಾಕಿ, ಈ ಹೆಸರು ಅಥವಾ ಎಳ್ಳು ಯಾವ್ದಾರು ಒಂದು ಹಾಕಿದ್ರೆ ನಿಮಗೆ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ. ಮತ್ತೆ ನಾವೇನಂತೀವಿ ಅಂತಂದ್ರೆ ಕ್ರಾಪಿಂಗ್ ಇಂಟೆನ್ಸಿಟಿ ಅಂತೀವಿ. ಅಂದ್ರೆ 1 ಎಕರೆ ಪ್ರದೇಶದಲ್ಲಿ ಒಂದೇ ಒಂದು ಬೆಳೆ ಬೆಳೆದ್ರೆ 100%, 1 ಎಕರೆ ಪ್ರದೇಶದಲ್ಲಿ 2 ಬೆಳೆ ಬೆಳೆದ್ರೆ 200%. ಅಂದ್ರೆ ನಾವ್ ಹೆಂಗೆ ಮಾಡಿ ಮೇಲೆ ಮಾಡಿ ಮನೆ ಕಟ್ಟಬಹುದು, ಹಂಗೆ ನಾವು ಬೆಳೆಗಳನ್ನ ನಮ್ಮ ಜಮೀನಲ್ಲಿ 2-3 ಬೆಳೆ ಬೆಳ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಈಗ ನಾವು ಕೊಡುವಂತ ಏನು ಒಳ ಸುರಿಹುಳ ರೇಟ್ ಜಾಸ್ತಿ, ಗೊಬ್ಬರದ ರೇಟ್ ಗಗನಕ್ಕೇರಿದೆ, ಆಮೇಲೆ ಬೀಜದ ರೇಟ್ ಜಾಸ್ತಿ. ಹಾಗಾಗಿ ನೀವು ನಿಮ್ಮ ಜಮೀನುಗಳಲ್ಲಿ ಸಂರಕ್ಷಣಾ ಕ್ರಮಗಳ ಜೊತೆಗೆ ಈ ಏನು ಸಾಂಪ್ರದಾಯಿಕ ಬೆಳೆಗಳಿಗೆ ಹೆಚ್ಚು ಒತ್ತು ಕೊಡೋದು ಬಹಳ ಸೂಕ್ತ. ಸರಿಗ ನೀವು ಒಂದು ಮಾತಾಡಿದ್ರೆ ಮಾತಾಡ್ತಾ ಅಂದ್ರೆ ನಮ್ಮ ಕೃಷಿಕರು ಅಂದ್ರೆ ಈ ಒಂದು ಏಪ್ರಿಲ್ ತಿಂಗಳು ಅಥವಾ ಯುಗಾದಿ ಹಿಂದೆ ಮುಂದೆ ಈ ಒಂದು ಕೊಟ್ಟಿಗೆ ಗೊಬ್ಬರನ್ನೆಲ್ಲ ಏರ್ಬಿಡ್ತಾರೆ ಜಮೀನುಗಳಿಗೆ, ಸರಿಯಾದ ಒಂದು ವಿಧಾನಗಳನ್ನ ಅನುಸರಿಸಲ್ಲ ಅಂತ ಹೇಳಿದ್ರಿ. ಅಂದ್ರೆ ಕೆಲವರು ಕೃಷಿಕರು ಹೇಳ್ತಾರೆ, ಸರ್ ನೀವು ಅಷ್ಟು ಬೇಗ ಏಕೆ ನೀವು ಗೊಬ್ಬರನ್ನೆಲ್ಲ ತಮ್ಮ ಜಮೀನುಗಳಿಗೆ ಕೊಡ್ತೀವಿ ಅಂದ್ರೆ, ಸರ್ ಮುಂಗಾರಿ ಮುಂದೆ ಮಳೆ ಬಂತು ಅಂದ್ರೆ ನಮಗೆ ಟ್ರ್ಯಾಕ್ಟರ್ ಹೋಗಲ್ಲ, ಗಾಡಿ ಹೋಗಲ್ಲ, ಏರಕ್ ಆಗಲ್ಲ ಸರ್. ಅದಕ್ಕೋಸ್ಕರ ನಾವು ಮುಂಜಾಗ್ರತೆ ಕ್ರಮವಾಗಿ ನಾವು ಗೊಬ್ಬರವನ್ನ ನಮ್ಮ ಜಮೀನುಗಳಿಗೆ ಕೊಡ್ತಾ ಏರ್ತೀವಿ ಅಂತ ಹೇಳಿ ಸರ್, ಏರಿ ಮೇಲೆ ಏನೆಲ್ಲ ಮುಂಜಾಗ್ರತೆ ಕ್ರಮಗಳು ನಾವು ವಹಿಸ್ಬೇಕು ಅಂತ ಹೇಳ್ತೀರ ಸರ್? ನೀವು ಹೇಳಿದ್ ನಿಜ, ಬಹಳಷ್ಟು ರೈತರು ಹೇಳ್ತಾರೆ ಸರ್ ನೀವು ಹೇಳೋದೆಲ್ಲ ಸತ್ಯ, ಬಟ್ ಮಳೆ ಬಂದ ತಕ್ಷಣ ನಮ್ಮ ಜಮೀನುಗಳಿಗೆ ಹೋಗೋಕೆ ದಾರಿ ಇರಲ್ಲ, ಆಮೇಲೆ ಮಳೆ ಬಂದು ಕೆಲವು ಬಿತ್ತನೆ ಮಾಡಿದಾಗ ಜಮೀನಲ್ಲಿ ಹೋಗೋಕ್ಕಾಗಲ್ಲ. ಹಾಗಾಗಿ ನಾವು ಇದನ್ನ ಅನುಸರಿಸಬೇಕಾದ್ರೆ ನಮಗೂ ಗೊತ್ತಿದೆ ಬೇಸಿಗೆ ಬಿಸಿಲಲ್ಲಿ ಬಿದ್ದರೆ ತಿಪ್ಪೆ ಗೊಬ್ಬರ ಎಲ್ಲ ಪೋಷಕಾಂಶ ಹಾರೋಗುತ್ತೆ ಅಂತ, ಬಟ್ ಅನಿವಾರ್ಯವಾಗಿ ನಾವು ಮಾಡ್ತೀವಿ ಅಂತಾರೆ. ನೀವು ಅನಿವಾರ್ಯವಾಗಿ ಮಾಡಿದ ಸಂದರ್ಭದಲ್ಲಿ ರೈತರನ್ನ ಕೇಳ್ಕೊಳ್ಳೋದೇನಂದ್ರೆ, ನೀವು ಈಗ ರಾಶಿ ರಾಶಿನ ಅಲ್ಲಲ್ಲಲ್ಲಿ ನೀವೇನು ಕೆಡುತ್ತೀರಲ್ಲ, ಆ ರಾಶಿ ಕೆಡುವುದನ್ನ ಐದು ಹತ್ರ ಕಡೋ ಬದ್ಲಿ ಒಂದು ಅಥವಾ ಎರಡು ಹತ್ರ ಕಡವ್ರಿ. ಕೆಡಬಿಟ್ಟು ಅದಕ್ಕೆ ನಿಮ್ಮಲ್ಲಿ ಹೊಲದಲ್ಲಿ ಸಿಗುವಂತ ಮಣ್ಣನ್ನ ಅದ್ರ ಮೇಲೆ ಹಾಕ್ಬಿಟ್ರಿ, ಒಂದ್ ಎರಡು ಮೂರು ಕೂಲಿಗಳು ಹೋಗುತ್ತೆ, ಇಲ್ಲ ಅಂತ ಹೇಳಲ್ಲ, ಇಲ್ಲ ಅಂತಂದ್ರೆ ನೀವು ಪೋಲಾಗಿ ಹೋಗುತ್ತೆ ಪೋಷಕಾಂಶ ಒಂದು. ಎರಡನೇದು, ಮಳೆ ಬಂದ ತಕ್ಷಣ ನೀವ್ ಏನ್ ಮಾಡ್ಬೋದು ಅಂತಂದ್ರೆ, ಈಗ ಮಳೆ ಬಂದ ತಕ್ಷಣ ಆ ಪೋಷಕಾಂಶಗಳಿಗೆ ಸ್ವಲ್ಪ ಏನಂತೀವಿ ಪೌಷ್ಟಿಕತೆ ಮಾಡ್ಬೇಕು. ಅವಾಗ ಏನ್ ಮಾಡ್ಬೋದು ನೀವು ಅಂದ್ರೆ ಟ್ರೈಕೋಡರ್ಮ ಅಂತ ಸಿಗುತ್ತೆ ಟ್ರೈಕೋಡರ್ಮ. ಈಗ ನೀವು ಅಕಸ್ಮಾತ್ ಒಂದ್ ಎರಡರಿಂದ ಮೂರು ಟನ್ ನಿಮ್ ತಿಪ್ಪೆ ಗೊಬ್ಬರ ಹಾಕಿದ್ದೀರಾ ಅಂತಂದ್ರೆ, ಒಂದ್ ಐದರಿಂದ ಹತ್ತು ಕೆಜಿ ಟ್ರೈಕೋಡರ್ಮನ ಚೆನ್ನಾಗಿ ಆ ಮಣ್ಣಲ್ಲಿ ಮಿಶ್ರಣ ಮಾಡ್ಬಿಟ್ಟು ಅದಕ್ಕೊಂದು ಸ್ವಲ್ಪ ತೇವಾಂಶನ ಕಾಪಾಡಿಕೊಂಡು ಅದನ್ನ ನಿಮ್ಮ ಹೊಲಕ್ಕೆ ಹಾಕೋದ್ರೆ ಏನಾಗುತ್ತೆ, ಪೋಷಕಾಂಶಗಳು ಲಾಸ್ ಆಗಿದ್ರು ಮತ್ತೆ ವೃದ್ಧಿ ಮಾಡುವಂತ ಕೆಲಸ ಇದಾಗುತ್ತೆ. ಹಾಗಾಗಿ ನಾವು ರೈತ ಬಾಂಧವರಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂತಂದ್ರೆ, ನೀವು ಮಾಡೋ ಕ್ರಮಗಳೆಲ್ಲ ಸರಿಯಾಗಿದೆ, ಬಟ್ ಕೆಲವೊಂದು ತಾಂತ್ರಿಕತೆಗಳನ್ನ ನೀವು ಬದಲಾವಣೆ ಮಾಡಿಕೊಂಡ್ರೆ ನಮಗೆ ಇಳುವರಿನೂ ಹೆಚ್ಚಿಸಬಹುದು, ಮತ್ತೆ ಈ ನೀವು ಮಾಡಿದಂತ ಖರ್ಚನ್ನ ಕಡಿಮೆ ಮಾಡಬೇಕು. ಬಹಳಷ್ಟು ರೈತರು ಹೇಳ್ತಾರೆ, ಸರ್ ಮೆಕ್ಕೆಜೋಳ ಬಹಳ ಸುಲಭವಾದ ಬೆಳೆ ಅಂತ ಹೇಳ್ತಾರೆ, ಬಟ್ ಅದೇ ಲೆಕ್ಕ ಬರೆದಂತ ರೈತನ ನಾವು ಕೇಳಿದ್ರೆ, ಸರ್ ಒಂದು ಎಕರೆ ಪ್ರದೇಶಕ್ಕೆ ಮೆಕ್ಕೆಜೋಳ ಬೆಳೆಯಕ್ಕೆ 18,000 ರೂಪಾಯಿ ಬೇಕು ಸರ್, ಈಗಿರೋ ಖರ್ಚಿಗೂ ನಾವು ಮಾಡ್ತಿರೋ ಲೆಕ್ಕ ಹಾಕೊಂಡ್ರೆ ಯಾವುದೇ ರೀತಿಯ ಆದಾಯ ನಮಗಿರಲ್ಲ. ಹಾಗಾಗಿ ನಾವು ಬೇರೆ ಬೆಳೆಗಳಿಗೆ ಹೋಗುವಂತ ಅನಿವಾರ್ಯ ಪರಿಸ್ಥಿತಿ ನಮ್ಮ ದಾವಣಗೆರೆ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆಗೆ ಬರ್ತಾ ಇದೆ ಸರ್ ಅಂತ ಹೇಳ್ತಾರೆ. ಈಗ ಇಷ್ಟ ತನಕ ಈ ಒಂದು ಮುಂಗಾರು ಹಂಗಾಮಿಗೆ ಸಿದ್ಧತೆ ಬಗ್ಗೆ ಹೇಳಿದ್ರ, ಅಂದ್ರೆ ಕೃಷಿ ಭೂಮಿ ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ಬೇಕು, ಯಾವ ರೀತಿಯಾದಂತಹ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸಬೇಕಾಗುತ್ತೆ, ಈ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿರ. ಜೊತೆಗೆ ಈ ಒಂದು ಸಾಂಪ್ರದಾಯಿಕ ಬೆಳೆಗಳು ಅಂತ ಹೇಳಿದ್ರೆ ಸರ್, ಈಗ ಸಾಂಪ್ರದಾಯಿಕ ಬೆಳೆಗಳು ಅಂದ್ರೆ ಯಾವ್ಯಾವ ಬರ್ತವೆ ಸರ್? ಸಾಮಾನ್ಯವಾಗಿ ಹೆಸರು, ಮತ್ತೆ ಈಗ ನಮ್ಮ ಭಾಗದಲ್ಲಿ ಏನ್ ಮಾಡ್ತೀವಿ, ಬಹಳಷ್ಟು ನಿಮಗೆ ಹಳೆ ರೈತರು ಅಂದ್ರೆ ನಮ್ಮ ಮನೆಯಲ್ಲಿ ಅಜ್ಜ ಅಜ್ಜಿಗಳು ಹೇಳ್ತಿದ್ರು, ನಾವ್ ಹೆಸರು ಬೆಳೆದ್ರೆ ರಾಗಿ ತಗೊಂಡ್ಬಿಡ್ತಿದ್ವಿ ಅಂತಂತ. ಆ ಪದ್ಧತಿ ಹೋಗ್ಬಿಟ್ಟಿದೆ. ಯಾವ ಪದ್ಧತಿ ಹೋಗಿದೆ ಅಂದ್ರೆ, ರೈತರಿಗೆ ಹೇಳಿದ್ರೆ ಸರ್ ಮಳೆ ಬರಲ್ಲ ಸಕಾಲಕ್ಕೆ, ಹಾಗಾಗಿ ಈ ಪದ್ಧತಿ ಹೋಗ್ಬಿಟ್ಟಿದೆ ಸರ್ ಅಂತಂತಾರೆ. ಬಟ್ ಕೆಲವು ಸಂದರ್ಭದಲ್ಲಿ ಮಳೆ ಬಂದ್ರೆ ಹೆಸರನ್ನ ಬಿತ್ತಬಹುದು ಸರ್. ಹೆಸರನ್ನ ಅಧಿಕ ಇಳುವರಿ ಕೊಡುವಂತ ತಳಿಗಳು ನಿಮ್ಗೆ ರೈತ ಸಂಪರ್ಕ ಕೇಂದ್ರ ನೀವು ಸಂಪರ್ಕ ಮಾಡಿದ್ರೆ ನಿಮ್ಗೆ ಅಧಿಕ ಇಳುವರಿ ಕೊಡುವಂತ ತಳಿಗಳು ನಿಮ್ಗೆ ಸಿಗುತ್ತೆ. ನೀವು ಏನ್ ಮಾಡ್ಬೇಕಪ್ಪ, ಮುನ್ನೆಚ್ಚರಿಕೆ ಕ್ರಮಗಳು ಅಂದ್ರೆ ಬೀಜೋಪಚಾರ ಮಾಡಿ. ಒಂದು ಬಹಳ ಮುಖ್ಯವಾಗಿ ಬೀಜೋಪಚಾರ ಮಾಡ್ಬೇಕಾದ್ರೆ ರೈಜೋಬಿಯಂ, ಮತ್ತೆ ಅದ್ರ ಜೊತೆಗೆ PSP ರಂಜಕ ಕರಗಿಸುವ ಗೊಬ್ಬರ, ಅದ್ರ ಜೊತೆಗೆ ಟ್ರೈಕೋಡರ್ಮ, ಈ ಮೂರನ್ನು ನಾವು ಬೀಜೋಪಚಾರ ಮಾಡೋದು ಬಹಳ ಸೂಕ್ತ. ಈ ಟ್ರೈಕೋಡರ್ಮ ಯಾಕೆ ಅಂತಂದ್ರೆ, ಈಗ ಬೇರುಕೊಳೆ ರೋಗ ಆಗಿರ್ಬೋದು, ಬುಡಸು ರೋಗ ಆಗಿರ್ಬೋದು, ಸಾಮಾನ್ಯವಾಗಿ ಬರ್ತಾ ಇರುತ್ತೆ. ಅಂತ ಸಂದರ್ಭದಲ್ಲಿ ನೀವೇನ್ ಮಾಡ್ರಿ ಅಂತಂದ್ರೆ, ಈ ಒಂದು ಬೆಳೆಗಳಿಗೆ ಹೆಸರಿಗೆ 4 ಗ್ರಾಂ ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿ ಟ್ರೈಕೋಡರ್ಮ ಬಿತ್ತನೆ ಮಾಡಬಹುದು. ಇದ್ರ ಜೊತೆಗೆ ಅಧಿಕ ಇಳುವರಿ ಕೊಡಬೇಕು ನಮ್ಮ ಬೆಳೆ ಅಂತಂದ್ರೆ, ನಾವೇನ್ ಮಾಡ್ಬೇಕಪ್ಪ ಅಂದ್ರೆ, ಈ ಸಾಮಾನ್ಯವಾಗಿ ನಾವು ಇದಕ್ಕೆ ಎಳ್ಳು ಹೆಸರುಗೆಲ್ಲ ಗೊಬ್ಬರ ಕೊಡಲ್ಲ, ಕಡಿಮೆ ಗೊಬ್ಬರ ಕೊಡ್ತೀವಿ, ಏನ್ ಒಂದು 25 ಕೆಜಿ DAP ಕೊಟ್ಬಿಡ್ತೀವಿ. ನೀವು 25 ಕೆಜಿ DAP ಜೊತೆಗೆ 5-10 ಕೆಜಿ ಪೊಟ್ಯಾಶ್ ಒಂದ್ ಎಕರೆಗೆ ನೀವು ಬಿತ್ತನೆ ಸಮಯದಲ್ಲಿ ಕೊಡ್ರಿ. ಇವೆಲ್ಲ ಹೆಸರು ಮತ್ತೆ ಎಳ್ಳು ಎಲ್ಲ ನಿಮ್ಗೆ 70-80 ದಿವಸ ಕಟಾವ್ ಆಗ್ಬಿಡುತ್ತೆ, 80 ಡೇಸ್. ಅಂತ ಸಂದರ್ಭದಲ್ಲಿ ನೀವ್ ಏನ್ ಮಾಡ್ರಿ ಅಂತಂದ್ರೆ, ನೀವು ನೀರಲ್ಲಿ ಕರಗುವಂತ ರಸಗೊಬ್ಬರಗಳನ್ನ ಬಳಕೆ ಮಾಡ್ರಿ. 13-245 ಆಗಿರ್ಬೋದು, 19 ಆಗಿರ್ಬೋದು, ಇವನ್ನ 5 ಗ್ರಾಂ ಪ್ರತಿ ಲೀಟರ್ ನೀರಲ್ಲಿ ಮಿಶ್ರಣ ಮಾಡಿಕೊಂಡು ಈ ಹೂ ಆಡ್ತಿರುತ್ತಲ್ಲ ಅಂತ ಸಂದರ್ಭದಲ್ಲಿ ನೀವು ಹೆಸರಿಗೆ ಒಂದು ಸಿಂಪರಣೆ ಮಾಡ್ರಿ. ಅವಾಗ ಏನಾಗುತ್ತೆ, ನಿಮ್ಗೆ ಇಳುವರಿ ನೀವೇನ್ ಅಂದ್ಕೊಂಡಿದ್ರೆ ಸರ್ ಬರದೇ ಒಂದು 7-8 ಚೀಲ ಬರುತ್ತೆ, ಅದ್ ಏನ್ ಮಾಡ್ಬೇಕು ಅನ್ನೋ ಒಂದು ಸಂದರ್ಭದಲ್ಲಿ ನಿಮಗೆ 1-1.5 ಚೀಲ ನಿಮ್ಗೆ ಇಳುವರಿ ಜಾಸ್ತಿ ಆಗುತ್ತೆ ಈ ಒಂದು ಗೊಬ್ಬರನ ಸಿಂಪರಣೆ ಮಾಡೋದ್ರಿಂದ. ಆಮೇಲೆ ಬಹಳಷ್ಟು ರೈತರು ಏನ್ ಮಾಡ್ತಾರೆ, ಸಕಾಲಕ್ಕೆ ಮಳೆ ಬಂದಾಗ ನಾವು ಬೇರೆ ಬೆಳೆಗಳಿಗೆ ಹೋಗ್ಬೇಕಾಗುತ್ತೆ ಅಂತೇಳಿ ಈ ಬೆಳೆಗಳನ್ನ ಬೆಳೆಯಲ್ಲ. ಉದಾಹರಣೆ ಮೆಕ್ಕೆಜೋಳ ಬೆಳಿಬೇಕು, ಶೇಂಗಾ ಬೆಳಿಬೇಕು ಅಂತಂದ್ರೆ, ಈ ಮೆಕ್ಕೆಜೋಳನ ನೀವು ಬೆಳಿತೀರಾ ಅಂತಂದ್ರೆ ಸೈನಿಕ ಹುಳುವಿನ ಬಾಧೆ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಇರೋದ್ರಿಂದ ನೀವೇನ್ ಮಾಡ್ಬೇಕು, ಬಿತ್ತನೆ ಸಮಯದಲ್ಲೇ ನಾವು ಏನು ಅಜೋಸ್ಪಿರ್ಲಮ್ ಆಗಿರ್ಬೋದು ಅಥವಾ ಟ್ರೈಕೋಡರ್ಮದಿಂದ ಬೀಜೋಪಚಾರ ಮಾಡಿ ನೀವು ಬಿತ್ತನೆ ಮಾಡ್ರಿ. ಇತ್ತೀಚಿನ ದಿನಗಳಲ್ಲಿ ಹೇಳ್ತಾ ಇದಾರೆ, ಏನು ಈ ಸೈನಿಕ ಉಳುವಿನ ಹತೋಟಿ ಮಾಡ್ಬೇಕು ಅಂತಂದ್ರೆ, ಸ್ಟಾರ್ಟಿಂಗ್ ನಾವು ಬೀಜೋಪಚಾರ ಮಾಡಬಹುದು, ಯಾವ್ದು ಕ್ಲೋರಾಂತ್ರಿಪ್ರೋಲ್ ಅಂತ ಬರುತ್ತೆ, ಇದ್ರಲ್ಲಿ ನಾವು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋದ್ರಿಂದ ನಮಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ವಹಿಸ್ಬೋದು ಅಂತ. ನಾನು ರೈತರಿಗೆ ಏನ್ ಹೇಳ್ತೀನಿ ಅಂತಂದ್ರೆ, ಒಂದು ಈಗ ಏನು ಈ ಕೀಟನಾಶಕಗಳಾಯ್ತು, ಜೊತೆಗೆ ಮೋಹಕ ಬಲೆಗಳು ಬಂದಿದ್ದಾವೆ. ಏನು ಈ ಒಂದು ಫಾಲ್ ಆರ್ಮಿವರಮ್ಗೆ ಮೋಹಕ ಬಲೆಗಳು ಬಂದಿದೆ. ಈ ಮೋಹಕ ಬಲೆಗಳು ಯಾವಾಗಪ್ಪ ಅಂತಂದ್ರೆ, ನೀವು ಬಿತ್ತನೆ ಮಾಡಿ ಒಂದು 10 ದಿವಸದ ನಂತರ ಮೋಹಕ ಬಲೆಗಳನ್ನ ಅಳವಡಿಸ್ಬಿಟ್ರಿ. ಒಂದ್ ಎಕರೆಗೆ 4-5 ಮೋಹಕ ಬಲೆಗಳನ್ನ ಅಳವಡಿಸಿದ್ರೆ ನಿಮಗಿದು ಏನಾಗುತ್ತೆ ಅಂದ್ರೆ, ನಿಮ್ಮ ಜಮೀನಲ್ಲಿ ಈ ಸೈನಿಕ ಹುಳುವಿನ ಬಾಧೆ ಇದೆಯೋ ಇಲ್ಲೋ ಅನ್ನೋದು ನಿಮಗೆ ಮಾಹಿತಿ ಸಿಗುತ್ತೆ. ಹಾಗಾಗಿ ಮುನ್ನೆಚ್ಚರಿಕೆ ಕ್ರಮಗಳು ವಹಿಸದೆ ಹೊರತು ಮುಂದಿನ ದಿನ ಕೃಷಿ ಬಹಳ ಕಷ್ಟ ಅಂತ ನನಗೆ ಅನಿಸ್ತಾ ಇದೆ ಸರ್. ಈಗ ಎಷ್ಟೋ ನಮ್ಮ ಕೃಷಿಕರು ಹೇಳ್ತಾ ಇದಾರೆ, ಸರ್ ನಾವು ಮುಂಗಾರಿಯಲ್ಲಿ ಬೇಗ ಬಿತ್ತನೆ ಮಾಡಿದ್ರೆ ನಿಸರ್ಗನೇ ನಮಗೆ ನೈಸರ್ಗಿಕವಾಗಿ ಸಾರಜನಕ ಬೆಳೆಗಳಿಗೆ ಒದಗಿಸ್ಕೊಡುತ್ತೆ ಅಂತ ಹೇಳ್ತಾರೆ, ಅಂದ್ರೆ ಇದು ಯಾವ ರೀತಿ ಒದಗಿಸಿ ಕೊಡುತ್ತೆ ಸರ್ ನಿಸರ್ಗ? ಅದೇ ನಿಸರ್ಗ ಅಂತಂದ್ರೆ ಏನಂತಂದ್ರೆ, ಈಗ ರೈತ ಬಾಂಧವರು ಈಗ ಉದಾಹರಣೆಗೆ ನೀವು ಹೆಸರು ಹಾಕಿದೀರಾ, ಹೆಸರಲ್ಲಿ ಬೇರುಗಳಲ್ಲಿ ಗಂಟಿರುತ್ತೆ, ಈ ಬೇರುಗಳ ಗಂಟೆ ಏನ್ ಮಾಡ್ತವೆ, ಭೂಮಿಯಲ್ಲಿರೋ ಸಾರಜನಕ ಗಾಳಿಯಲ್ಲಿರೋ ಸಾರಜನಕನ ಸ್ಥಿರೀಕರಣ ಮಾಡಿ ಹೇಳ್ಕೊಳ್ಳುವಂತ ಶಕ್ತಿ ಇದೆ. ಉದಾಹರಣೆಗೆ ಶೇಂಗಾ ಬೆಳೆಯಲು ನಾಡ್ಯೂಲ್ಸ್ ಅಂತ ಗಂಟುಗಳಿದೆ, ತೊಗರಿಯಲ್ಲಿ ಗಂಟುಗಳಿದೆ. ಅದಕ್ಕೆ ನಾನು ಹೇಳೋದು, ನೀವು ಜೈವಿಕ ಗೊಬ್ಬರಗಳಿಂದ ಬೀಜೋಪಚಾರ ಮಾಡಿ, ನೈಸರ್ಗಿಕವಾಗಿ ನೀವೇನ್ ಸಿಗುತ್ತೆ ಅಂತ ಹೇಳ್ತಿರಲ್ಲ, ಜೈವಿಕ ಗೊಬ್ಬರದಿಂದ ಬೀಜೋಪಚಾರ ಮಾಡಿದ್ರೆ ಇನ್ನೂ ಜಾಸ್ತಿ ಸಿಗುತ್ತೆ. ನೀವು ರಾಸಾಯನಿಕ ಗೊಬ್ಬರದ ಮೇಲೆ ಮಾಡುವಂತ ಖರ್ಚನ್ನ ಕಡಿಮೆ ಮಾಡಬಹುದು. ಮತ್ತೆ ಬೆಲೆ ಏರ್ತಿದ್ದಾಗ ನಾವು ರಾಸಾಯನಿಕ ಗೊಬ್ಬರ ಹಾಕೋದನ್ನ ನಾವು ತಪ್ಪಿಸಬೇಕಾಗುತ್ತೆ. ತಪ್ಪಿಸೋದಂತ ಏನ್ ಮಾಡ್ತೀವಿ ರೈತರು ಪಾಪ ಅಂದ್ರೆ, ಖರ್ಚು ಜಾಸ್ತಿ ಆಗತ್ತೆ ಅಂತೇಳಿ 50 ಕೆಜಿ ಹಾಕಿ 25 ಕೆಜಿ ಹಾಕ್ತೀವಿ. ಹಾಕ್ರೆ 25 ಕೆಜಿನೇ, ಜೊತೆಗೆ ಜೈವಿಕ ಗೊಬ್ಬರ ಬಳಕೆ ಮಾಡ್ರಿ. ನೀವು 25 ಕೆಜಿ ಏನು ಹಾಕಿರಲ್ವಲ್ಲ ಅದು 10-15 ಕೆಜಿ ಈ ಜೈವಿಕ ಗೊಬ್ಬರ ಕೊಡುತ್ತೆ ನಿಮಗೆ ಗಾಳಿಯಿಂದ ಭೂಮಿಯಿಂದ ಇರ್ಕೊಂಡು. ಬಹಳಷ್ಟು ರೈತರು ಬಂದವ್ರಿಗೆ ನಾನು ಹೇಳೋದೇನಪ್ಪ ಅಂತಂದ್ರೆ, ನಮಗೆ ಗೊತ್ತಿಲ್ಲ ನಾವೇನಂತೀವಿ ಗೊಬ್ಬರ ಎಲ್ಲಿ ಸಿಗುತ್ತೆ ಅಂಗಡಿಯಲ್ಲಿ ಸರ್ ಅಂತಾರೆ. ಗೊಬ್ಬರ ಅಂಗಡಿಯಲ್ಲೂ ಸಿಗುತ್ತೆ ಜೊತೆಗೆ ಭೂಮಿಯಲ್ಲೂ ಸಿಗುತ್ತೆ. ನೀವು ಯಾವಾಗ್ಲಾರ ನಿಮ್ ಮಣ್ಣು ಪರೀಕ್ಷೆ ಮಾಡಿಸಿದಾಗ ಸಾರಜನಕ ರಂಜಕ ಪೊಟ್ಯಾಷ್ ಎಂದು 0-0 ಅಂತ ಬರಲ್ಲ, ಏನಾರ ಒಂದು ಅಂಶ ನಿಮ್ಮ ಭೂಮಿಯಲ್ಲಿ ಇರುತ್ತೆ. ಅದಕ್ಕೆ ಈಗ ಇತ್ತೀಚಿನ ಗೊಬ್ಬರ ಅಂದ ತಕ್ಷಣ ನಮ್ಗೆ ಸಾವಯವ ಗೊಬ್ಬರ ನೆನಪು ಬರಬೇಕಾಗಿದೆ, ರಾಸಾಯನಿಕ ಗೊಬ್ಬರ ನೆನಪು ಬರಬೇಕಾಗಿದೆ. ರಾಸಾಯನಿಕ ಗೊಬ್ಬರದಲ್ಲಿ ಒಂದು ಏನು ನಾವು ಸಾರಜನಕ ರಂಜಕ ಪೊಟಾಷಿಯು ಪ್ರಧಾನ ಪೋಷಕಾಂಶಗಳು, ಇದ್ರ ಜೊತೆಗೆ ಲಘು ಪೋಷಕಾಂಶಗಳು ಇದಾವೆ, ಜಿಂಕು ಬೋರಾನ್ ಜಿಪ್ಸಮ್ ಎಲ್ಲ ರೈತರುಗಳು ಮರ್ತು ಬಿಟ್ಟಿದೀವಿ. ಈ ಜಿಂಕು ಬೋರಾನ್ ಜಿಪ್ಸಮು ಸಹ ನಮ್ಮ ಬೆಳೆಗಳಿಗೆ ಹಾಕೋದ್ರಿಂದ ಲಘು ಪೋಷಕಾಂಶಗಳು ಪ್ರಧಾನ ಪೋಷಕಾಂಶಗಳು ಮತ್ತು ಸಾವಯವ ಗೊಬ್ಬರಗಳು. ಅದಕ್ಕೆ ನಾವೆಲ್ಲ ಮಿಶ್ರಣ ಅಂದ್ರೆ ಸಮಗ್ರ ಇಂಟಿಗ್ರೇಟೆಡ್ ನ್ಯೂಟ್ರಿಯಂಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಸಮಗ್ರ ಪೋಷಕಾಂಶ ನಿರ್ವಹಣೆ ಅಡಿಯಲ್ಲಿ ಹೋದ್ರೆ ಮಾತ್ರ ನಾವು ಮಣ್ಣಿನ ಫಲವತ್ತತೆ ಕಾಪಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಂತ ಹೇಳಕ್ಕೆ ನಾನು ಇಚ್ಛಿಸ್ತೀನಿ ಸರ್. ಈಗ ಮೊದಲೆಲ್ಲ ನಾವು ಹಿಂದಿನ ಒಂದು ಕಾಲಕ್ಕೆ ನಾವು ಹೋಲಿಕೆ ಮಾಡಿದಾಗ ನಮ್ಮ ಅಜ್ಜಂದಿರ ಕಾಲದಲ್ಲಿ ಅಂದ್ರೆ ಸಾಕಷ್ಟು ಈ ಒಂದು ಸಾಂಪ್ರದಾಯಿಕ ಬೆಳೆಗಳನ್ನ ಬೆಳೀತಾ ಇದ್ರು. ನಂತರ ಮತ್ತೆ ಆ ಬೆಳೆಗಳನ್ನ ತಗೊಂಡು ಮತ್ತೆ ರಾಗಿ ನೀವು ಹೇಳಿದಂಗೆ ಊಟದ ಜೋಳವನ್ನೆಲ್ಲ ಬೆಳೀತಾ ಇದ್ರು. ಅಂದ್ರೆ ಅವತ್ತಿನ ದಿನದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಭೂಮಿಯಲ್ಲಿ ಪೋಷಕಾಂಶಗಳ ಕೊರತೆ ಇರಲಿಲ್ಲ. ಇದೆಲ್ಲ ನೋಡಿದ್ರೆ ಇವತ್ತು ಪೋಷಕಾಂಶಗಳ ಕೊರತೆ ಆಗಕ್ಕೆ ಏನ್ ಕಾರಣ ಅಂತ ಹೇಳ್ತೀರಿ ಸರ್? ಸರ್, ಪೋಷಕಾಂಶಗಳ ಕೊರತೆ ಇರಕ್ಕೆ ಕಾರಣಗಳೇನಂದ್ರೆ ಒಂದಲ್ಲ ಸರ್, ಎರಡಲ್ಲ, 3-4 ಕಾರಣಗಳು. ಯಾಕೆ ಅಂದ್ರೆ ಒಂದು ಏಕ ಬೆಳೆ ಪದ್ಧತಿ. ನಾವು ಮೆಕ್ಕೆಜೋಳ ಬೆಳೆನ ಬೇರೆ ಬೇರೆ ಹೆಸರುಗಳಿಂದ ಕರಿತೀವಿ, ಹಲ್ ಜೋಳ, ಗೋವಿಂದ ಜೋಳ ಅಂತ. ನಾವು ಬಹಳ ಸರಿ ಅಂತ ರಾಕ್ಷಸ ಬೆಳೆ ಅಂತ ಕರಿತೀನಿ. ಯಾಕಂದ್ರೆ ನೀವೆಷ್ಟು ಪೋಷಕಾಂಶಗಳು ಹಾಕ್ತಿರೋ ಭೂಮಿಗೆ ಅಷ್ಟು ಪೋಷಕಾಂಶಗಳನ್ನ ಇರ್ಕಣತ್ತದೆ. ಈಗ ನೋಡ್ರಿ, ಈಗ ಒಂದು ಬಾಟ್ಲ್ ಅಲ್ಲಿ ನೀರಿದೆ ಅಂತಂದ್ರೆ ನಾವು ನೀರು ಕುಡಿತೀವಿ, ಮತ್ತೆ ನೀರು ತುಂಬಿಸ್ಬೇಕಲ್ವಾ? ತುಂಬಿಸ ಕೆಲಸ ನಾವು ಮಾಡ್ತಾ ಇಲ್ಲ, ನಾವು ಬರೀ ಕುಡಿತಾ ಇದೀವಿ, ಎಲ್ಲ ನೀರನ್ನ ಲೋ ಪೋಲ್ ಮಾಡ್ತಾ ಇದೀವಿ. ಹಂಗೆ ಭೂಮಿಲಿರೋ ಪೋಷಕಾಂಶ ಹೀರ್ಕೊಂತಾ ಇದೀವಿ, ಆ ಪೋಷಕಾಂಶ ವಾಪಸ್ ನಾವು ಕೊಡ್ತಾ ಇಲ್ಲ. ವಾಪಸ್ ಒದಗಿಸ್ಬೇಕಪ್ಪ ಅಂತಂದ್ರೆ ಅಂತರ್ ಬೆಳೆಗಳು ಮಾಡ್ಕೋಬೇಕು, ಬೀಜೋಪಚಾರ ಮಾಡಬೇಕು, ಆಮೇಲೆ ಬೇರೆ ಬೇರೆ, ಈಗ ನಾನು ಹೇಳಿದೆ, ಇಳಿಜಾರಿಗೆ ಅಡ್ಡಲಾಗಿ ಬಿತ್ತನೆ ಮಾಡಬೇಕು, ನೀರು ಮತ್ತು ಮಣ್ಣು ಸಂರಕ್ಷಣೆ ಮಾಡ್ಕೋಬೇಕು. ಇವೆಲ್ಲ ಕ್ರಮಗಳು ಅನುಸರಿಸಿದ್ರೆ ನಾವೇನು ನಮ್ಮ ಅಜ್ಜಂದ್ರು ತಿಪ್ಪೆ ಗೊಬ್ಬರ ಹಾಕಿ ಬೆಳೀತಿದ್ರ ಅಷ್ಟೇ ಇಳುವರಿ ನಾವು ಪಡೆಯೋಕೆ ಈಗ ಸಾಧ್ಯ ಇದೆ. ಬಟ್ ಆದ್ರೆ ಏನಾಗಿದೆ, ನಾವು ಈಗ ಬೆಳೆಯುತ್ತಿರುವಂತ ಜನಸಂಖ್ಯೆಗಳಿಗೆ ನಾವು ಆಹಾರ ಒದಗಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಅಧಿಕ ಇಳುವರಿ ಕೊಡುವಂತ ತಳಿಗಳನ್ನ ಬಳಕೆ ಮಾಡ್ತೀವಿ. ಅದರಲ್ಲೂ ಮೆಕ್ಕೆಜೋಳ ಅಂದ್ರೆ ಹೈಬ್ರಿಡ್. ಹೈಬ್ರಿಡ್ ಅಂತಂದ್ರೆ ನೀವು ಎಷ್ಟು ನೀರು ಎಷ್ಟು ಗೊಬ್ಬರ ಕೊಡ್ತೀರೋ ಅಷ್ಟು ಇಳುವರಿ ಕೊಡುತ್ತೆ. ಅದಕ್ಕೆ ಮೆಕ್ಕೆಜೋಳ ನೀವು ಯಾವಾಗಾರ ಸೆಲೆಕ್ಟ್ ಮಾಡ್ಬೇಕಾರೆ, ಉದಾಹರಣೆಗೆ ರೈತರಿಗೆ ಇದೊಂದು ಒಳ್ಳೆ ಪ್ರಶ್ನೆ ಕೇಳಿದ್ರು, ಯಾಕಂದ್ರೆ ಮೆಕ್ಕೆಜೋಳ ನಾವು ಬೀಜ ತರಕ್ ಹೋಗ್ತೀವಿ ಅಂಗಡಿಗೆ, ನಾವೇನ್ ಮಾಡ್ತೀವಿ, ಮಳೆಯಾಶ್ರಿತ ಬೀಜ ಮತ್ತೆ ನೀರಾವರಿ ಬೀಜ ಅಂತ ಇರುತ್ತೆ. ಬಹಳಷ್ಟು ರೈತರು ನೀರಾವರಿ ಬೀಜ ಆಯ್ಕೆ ಮಾಡ್ಕೊಂಡ್ಬಿಡ್ತಾರೆ, ಏ ಒಳ್ಳೆ ಮಳೆ ಬರುತ್ತೆ ನಮಗೆ ಮತ್ತೆ ಯಾಕೆ ಅಂತ. ನೀವು ನೀರಾವರಿ ಬೀಜ ಆಯ್ಕೆ ಮಾಡ್ಕೊಂಡ್ರೆ ನಿಮಗೆ ಪ್ರೊಟೆಕ್ಟಿವ್ ಇರಿಗೇಷನ್ ಅಂದ್ರೆ ನಿಮ್ಮ ಹತ್ರ ಬೋರ್ವೆಲ್ ಇರಬೇಕು. ಬೋರ್ವೆಲ್ ಸಂದಿಗ್ಧ ಪರಿಸ್ಥಿತಿ ನೀರು ಕೊಡುವಂತ ನಿಮಗೆ ಕೆಪಾಸಿಟಿ ಇದ್ರೆ ಮಾತ್ರ ನೀರಾವರಿ ಬೀಜಗಳಿಗೆ ಹೋಗಬೇಕು, ಇಲ್ಲ ಅಂತಂದ್ರೆ ಮಳೆಯಾಶ್ರಿತ ಬೀಜಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಬಹಳ ಸೂಕ್ತ ಸರ್. ಇದು ಸರ್, ಇವತ್ತಿನ ದಿನದಲ್ಲಿ ಈ ಒಂದು ಸಾಂಪ್ರದಾಯಿಕ ಬೆಳೆಗಳಾದಂತಹ ಈ ಒಂದು ಹೆಸರು ಮತ್ತು ಎಳ್ಳು ಕಣ್ಮರೆ ಆಗ್ತಾ ಇದೆ. ಅಂದ್ರೆ ಸಾಕಷ್ಟು ನಾವೆಲ್ಲ ಚಿಕ್ಕವರಿದ್ದಾಗ ನೋಡಿದ್ರೆ ಮುಂಗಾರಿ ಬಂದಟ್ಟಿಗೆ ಹಳ್ಳಿಗಳೆಲ್ಲ ಜಾಸ್ತಿ ಹೆಸರು ಬಿತ್ತದಪ್ಪ, ಎಳ್ಳು ಬಿತ್ತದಪ್ಪ, ಇಂಥವನ್ನ ಜಾಸ್ತಿ ಬಿತ್ತನೆ ಮಾಡ್ತಾ ಇದ್ರು. ಅಂದ್ರೆ ಇವತ್ತಿನ ದಿನಗಳಲ್ಲಿ ಆ ಬೆಳೆ ಕಣ್ಮರೆ ಆಗ್ತಾ ಇದಾವೆ, ಇದಕ್ಕೆಲ್ಲ ಏನ್ ಕಾರಣ ಅಂತ ಹೇಳ್ತೀರಾ? ಏನ್ ಇದರಲ್ಲಿ ಹೆಚ್ಚು ಇಳುವರಿ ಪಡೆಯಕ್ಕಾಗಲ್ವೋ ಅಥವಾ ಹೆಚ್ಚು ಆದಾಯ ಬರಕ್ಕಾಗಲ್ವೋ ಅಥವಾ ಹೆಚ್ಚು ಇದರಲ್ಲಿ ಖರ್ಚು ಅಂತ ಹೇಳಿನೋ, ಯಾವ್ದಕ್ಕೆ ಕಣ್ಮರೆ ಆಗ್ತದೆ? ಈಗ ನೋಡ್ರಿ, ರೈತರು ಪಾಪ ಎಲ್ಲಾ ತರದ ಬೆಳೆಗಳನ್ನ ಬೆಳೆಯಕ್ಕೆ ಸಿದ್ಧರಿದ್ದಾರೆ ಬಹಳಷ್ಟು ರೈತರು. ಈಗ ಏನಾಗಿದೆ ಅಂತಂದ್ರೆ, ಮೊದಲೆಲ್ಲ ಹೇಳ್ತಿದ್ವಿ ಕೃಷಿಕರು 70% ಇದ್ದಾರೆ ಅಂತ, ಈಗ 50% ಇರಲಿಕ್ಕಿಂತ ಕಡಿಮೆ ಆಗಿದ್ದಾರೆ. ಹಾಗಾಗಿ ಏನಾಗಿದೆ ಅಂದ್ರೆ, ನಮ್ಗೆ ಈಗ ಕೃಷಿ ಮಾಡ್ಬೇಕಾದ್ರೆ ಹೆಸರು ಎಳ್ಳು ಇವೆಲ್ಲ ಏನಾಗಿದೆ ಅಂತಂದ್ರೆ, ಇವಕ್ಕೆ ಕೆಲಸ ಜಾಸ್ತಿ ಇದೆ. ಕಂಬೈನ್ಡ್ ಹಾರ್ವೆಸ್ಟರ್ ಅಂತೀವಿ, ಇದಕ್ಕೆ ಏಕಕಾಲ ಕಟಾವ್ ಮಾಡುವಂತವೇನು ನಮಗೆ ಸಿಗ್ತಾ ಇಲ್ಲ. ಈಗ ಎಳ್ಳುನ ನಾವು ಒಕ್ಕಣೆ ಮಾಡುವಂತ ಇವು ಸಿಗ್ತಾ ಇಲ್ಲ, ಯಾಕಂದ್ರೆ ಸಣ್ಣ ಸಣ್ಣ ರೈತರು ಮಾಡಿದಾಗ ಅವ್ರಿಗೆ ಈ ಮಿಷಿನರೀಸ್ ನಮಗೆ ಸಿಗ್ತಾ ಇಲ್ಲ. ಅದಕ್ಕೆ ನೀವು ಈ ತರ ಬೆಳೆಗಳನ್ನ ರೈತರು ಹೆಚ್ಚು ಬೆಳಿಬೇಕು ಅಂತಂದ್ರೆ, ನಾವು ರೈತ ಸಂಪರ್ಕ ಕೇಂದ್ರಗಳಾಗಿರ್ಬೋದು ಅಥವಾ ಈ ಕಸ್ಟಮೈರಿಂಗ್ ಸೆಂಟರ್ ಅಂತೀವಿ, ಅಂದ್ರೆ ಏನಪ್ಪ ಅಂತಂದ್ರೆ ಯಂತ್ರ ದಾರೆಗಳು ಅಂತ ಕರಿತೀವಲ್ಲ, ಬಾಡಿಗೆ ಸಿಗುತ್ತಲ್ಲ ಯಂತ್ರಗಳು, ಈ ಯಂತ್ರ ದಾರೆಗಳಲ್ಲಿ ಈ ತರ ಸಣ್ಣ ಸಣ್ಣ ಇಂಪ್ಲಿಮೆಂಟ್ಸ್ಗಳು ಈ ತರ ಕಂಬೈನ್ಡ್ ಹಾರ್ವೆಸ್ಟರ್ಗಳು ಸಿಕ್ಕಿದಾಗ ರೈತರು ಏನ್ ಮಾಡ್ತಾನೆ, ಬೆಳೆಯಕ್ಕೆ ಮನಸ್ಸು ಮಾಡ್ತಾನೆ. ಕೂಲಿ ಆಳುಗಳ ಸಮಸ್ಯೆಯಿಂದಾಗಿ ಈ ತರ ಬೆಳೆಗಳನ್ನ ಬೆಳೆಯೋದನ್ನ ರೈತರು ಕಡಿಮೆ ಮಾಡಿದ್ದಾರೆ. ಬಟ್ ಈಗ ನಮ್ಗೆ ಏನು ಬೆಲೆಗಳು ನೋಡ್ತಾ ಇದ್ದಾಗ, ಈಗ ಕಳೆದ ವರ್ಷ ನಮ್ಗೆ 6,000-6,500 7,000 ಅಂತ ಇದ್ರು. ಇದ್ರ ಜೊತೆಗೆ ನೀವು ಬಹಳ ಇಂಪಾರ್ಟೆಂಟ್ ಒಂದು ಪ್ರಶ್ನೆ ಮಾಡ್ತೀರಿ ನೋಡಿ, ಈಗ ಎಣ್ಣೆಕಾಳು ಬೆಳೆ ಸೂರ್ಯಕಾಂತಿನೂ ಮಾಯ ಆಗ್ತಾ ಇದೆ, ಸೂರ್ಯಕಾಂತಿ ಬೆಳೆ ಬೆಳೆಯೋರಿಲ್ಲ. ಈ ವರ್ಷ ನಾನು ಸುಮ್ಮನೆ ರೈತರಲ್ಲಿ ಚರ್ಚೆ ಮಾಡಿದಾಗ ಒಬ್ಬ ರೈತರು ಹೇಳಿದ್ರು, ಸರ್ ಸೂರ್ಯಕಾಂತಿ ಈ ವರ್ಷ 6,500 ರೂಪಾಯಿ ಕ್ವಿಂಟಲ್ ಆಗಿದೆ ಅಂತಂದ, ಎಂದು ಕಾಣದಂತ ಬೆಲೆ. ಹಾಗಾಗಿ ಈ ಮುಂದಿನ ದಿನಗಳಲ್ಲಿ ಇದು ಹೆಚ್ಚಿಗೆ ಆಗ್ಬೋದು ಸರ್ ಏರಿಯಾ ಅಂತ. ಈ ಸೂರ್ಯಕಾಂತಿ ಬೆಳಿಬೇಕಾದ್ರೆ ಅಷ್ಟೇ, ಇದೆಲ್ಲ ಸಾಂಪ್ರದಾಯಿಕವಾಗಿ ಎಲ್ಲರೂ ಬೆಳೆದ್ರೆ ಅನುಕೂಲ, ಒಂದು ಇಬ್ರು ಬೆಳೆದ್ಬಿಟ್ರೆ ಈ ಗಿಣಿ ಕಾಯಕ್ಕಾಗಲ್ಲ. ಹಾಗಾಗಿ ಈ ಸೂರ್ಯಕಾಂತಿ ಬೆಳೆ, ಈ ಶೇಂಗಾ ಬೆಳೆ, ಈ ಹೆಸರು ಇವೆಲ್ಲ ಏನಂದ್ರಲ್ಲಿ ನೀವು, ಈ ಬೆಳೆಗಳ ವಿಸ್ತರಣೆ ದಿನ ದಿನಕ್ಕೂ ಕಡಿಮೆ ಆಗ್ತಾ ಇದೆ. ಯಾಕೆ ಕಡಿಮೆ ಆಗ್ತದೆ ಅಂದ್ರೆ, ಒಂದು ಅಧಿಕ ಇಳುವರಿ ಕೊಡೋಂಥ ತಳಿಗಳಿಲ್ಲ. ಹೈಬ್ರಿಡ್ ಅಂತ ಅಂತೀವಿ, ಹೈಬ್ರಿಡ್ ಇದರಲ್ಲಿ ಬಂದಿಲ್ಲ, ಹೈಬ್ರಿಡ್ ಇಲ್ಲ. ಮಳೆ ಜಾಸ್ತಿ ಬಂದ್ಬಿಟ್ರೆ ಕಟಾವು ತೊಂದರೆ, ಆಮೇಲೆ ಇದಕ್ಕೆ ರೋಗ ಮತ್ತೆ ಕೀಟ ಬಾಧೆಗಳು ಜಾಸ್ತಿ, ಅದ್ರ ಡಿಸೀಸ್. ಈಗ ಉದಾಹರಣೆಗೆ ಹೆಸರಿಗೆ ಎಲೆಗಳೆಲ್ಲ ಹಳದಿ ಆಗ್ಬಿಟ್ರೆ ಎಲ್ಲೋ ಮಸಾಕಿದ್ರೆ ಆ ಥರ ರೋಗ ಬಂದ್ಬಿಟ್ರೆ ಅದನ್ನ ನಿರ್ವಹಣೆ ಮಾಡೋಕ್ಕಾಗಲ್ಲ. ಅದಕ್ಕೆ ಇವೆಲ್ಲ ಮುಂಜಾಗ್ರತೆ, ಬೀಜೋಪಚಾರ ಮಾಡೋದಾಗಿರ್ಬೋದು, ರೋಗನಾಶಕ ಕೀಟನಾಶಕ ಬಳಕೆಗಳ ಬಗ್ಗೆ ನಿಮ್ಮ ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರಗಳಾಗಿರ್ಬೋದು ಅಥವಾ ರೈತ ಸಂಪರ್ಕ ಕೇಂದ್ರಗಳಾಗಿದ್ದು ಅವ್ರನ್ನ ಭೇಟಿ ಮಾಡಿ ಯಾವ ಔಷಧಿ ಸಿಂಪರಣೆ ಮಾಡಿದ್ರೆ ಸೂಕ್ತ ಅನ್ನೋದನ್ನು ತಿಳ್ಕೊಂಡು ನೀವು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಹೆಸರು ಉದ್ದು ಇವೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ರಾಷ್ಟ್ರೀಯ ಆಹಾರ ಭದ್ರತಾ ಯೋಜನೆ ಅಡಿಯಲ್ಲಿ NFSM ಅಂತ ಕರಿತೀವಿ, ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಮಿಷನ್ ಅಡಿಯಲ್ಲಿ ಈ ದ್ವಿದಳ ಧಾನ್ಯಗಳಿಗೆ ಹೆಚ್ಚು ಹೊತ್ತು ಕೊಡ್ತಾ ಇದ್ದಾರೆ. ತೊಗರಿ ಆಗಿರ್ಬೋದು, ಅಲಸಂದಿ, ಉದ್ದು, ಸೋಯಾಬೀನ್ ಇವನ್ನೆಲ್ಲ ಬೆಳೆದಂತ ರೈತರುಗಳಿಗೆ ಕೃಷಿ ಇಲಾಖೆ ಆಗಿರ್ಬೋದು ಕೃಷಿ ವಿಜ್ಞಾನ ಕೇಂದ್ರಗಳಿಂದ ಸಾಕಷ್ಟು ಸೌಲಭ್ಯಗಳನ್ನು ಕೊಡಕ್ ನಾವು ರೆಡಿ ಇದ್ದೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಬೆಳೆಗಳು, ನನ್ನ ಅನಿಸಿಕೆ, ಈ ಮೆಕ್ಕೆಜೋಳದ ಬೆಳೆಗಳನ್ನ ರಿಪ್ಲೇಸ್ ಅಂತೀವಿ ಈಗ. ಯಾಕಂದ್ರೆ ಈ ಏರಿಯಾದಷ್ಟೇ ಒಂದು ಬೆಳೆಯನ್ನ ಇನ್ನೊಂದು ಬೆಳೆನ ಕಸ್ಕೋಬೇಕು, ಈ ಎಲ್ಲಾ ಏರಿಯಾನ ಮೆಕ್ಕೆಜೋಳ ಕಸ್ಕೊಂಡ್ಬಿಟ್ಟಿದೆ. ಇನ್ನ ಮುಂದಿನ ದಿನಗಳಲ್ಲಿ ಮೆಕ್ಕೆಜೋಳಕ್ಕೆ ಸಾಕಷ್ಟು ರೋಗ ಕೀಟ ಬಾಧೆಗಳು ಜಾಸ್ತಿ ಆದಾಗ ಆಟೋಮೆಟಿಕ್ ಆಗಿ ರೈತರು ಈ ಪದ್ಧತಿಗಳಿಗೆ ಬರುವಂತ ಸಾಧ್ಯತೆ ಹೆಚ್ಚಿದೆ ಅಂತ ಅನಿಸ್ತಾ ಇದೆ. ಈಗ ಸಾಕಷ್ಟು ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಹೆಚ್ಚಾಗಿ ಅಂದ್ರೆ ಈ ಒಂದು ನಮ್ಮ ದಾವಣಗೆರೆ ಚಿತ್ರದುರ್ಗ ಭಾಗದಲ್ಲಿ ಹೆಚ್ಚಾಗಿ ಮೆಕ್ಕೆಜೋಳ ಬೆಳೀತಾ ಇದ್ದಾರೆ. ಇದಕ್ಕೆ ಯಾಕೆ ಸೀಮಿತ ಆದ್ರೆ ನಮ್ಮ ಕೃಷಿಕರು ಅಂತ ಹೇಳ್ತೀರಾ? ಇದರಲ್ಲಿ ಏನ್ ಖರ್ಚೇನು ಕಡಿಮೆನೇ ಇಲ್ಲ, ಸಾಕಷ್ಟು ಖರ್ಚುನು ಬರುತ್ತೆ. ಸರ್, ಏನಾಗಿದೆ ಅಂತಂದ್ರೆ ಈಗ ಮೆಕ್ಕೆಜೋಳ ಯಾಕೆ ಸೀಮಿತ ಆಗ್ಬಿಟ್ರು ಅಂತಂದ್ರೆ, ಮೆಕ್ಕೆಜೋಳದಲ್ಲಿ ಈಗ ಬಿತ್ತನೆ ಮಾಡಕ್ಕೆ ಬಹಳ ಸುಲಭ ಆಗಿದೆ. ಈಗ ಏಕಕಾಲಕ್ಕೆ ಬಿತ್ತನೆ ಮಾಡುವಂತ ಕೂರ್ಗೆಗಳಿದಾವೆ, ಗೊಬ್ಬರ ಹಾಕಕ್ ಸುಲಭ ಆಗಿದೆ, ಕಳೆನಾಶಕಗಳು ಬಂದ್ಬಿಟ್ಟಿದ್ದಾವೆ, ಕಳೆ ನಿರ್ವಹಣೆ ಮಾಡೋದು ಸುಲಭ ಆಗಿದೆ ರೈತರಿಗೆ. ಈಗ ಬಹಳಷ್ಟು ರೈತರಿಗೆ ಅನ್ಸುತ್ತೆ ಈಗ ಈ ಎಲ್ಲಾ ತರದ ಬೆಳೆ ಬೆಳ್ಕೊಂಡು ನಮ್ಗೆ ಸರಿಯಾದ ಕೂಲಿಗಳ ಸಮಸ್ಯೆ ಇದ್ದಾಗ ಕಷ್ಟ ಆಗುತ್ತೆ. ಈ ಮೆಕ್ಕೆಜೋಳ ಬೆಳೆ ಬಹಳಷ್ಟು ರೈತರು ಅಂತಿದ್ರು, ಸರ್ ಇದು ಸೋಮಾರಿ ಬೆಳೆ, ಇದನ್ನ ಬೆಳೆದೆಲ್ಲ ರೈತರು ಬಹಳ ಹಾಳಾಗ್ತಾ ಇದಾರೆ. ಈಗ ಇತ್ತೀಚಿನ ದಿನಗಳಲ್ಲಿ ನಾವು ನೀವು ಸುಮ್ಮನೆ ಹಂಗೆ ಗಮನಿಸಿದಾಗ, ಕಳೆದ ವರ್ಷ ಗಮನಿಸಿದಾಗ ಮೆಕ್ಕೆಜೋಳದ ವಿಸ್ತರಣೆ ಸ್ವಲ್ಪ ಕಡಿಮೆ ಆಗಿದೆ, ಹತ್ತಿ ಬೆಳೆ ಈ ಬೆಳೆಯ ವಿಸ್ತರಣೆ ಸ್ವಲ್ಪ ತಗೊಂಡಿದೆ. ಯಾಕೆ ಅಂತಂದ್ರೆ ಸೈನಿಕ ಹುಳುವಿನ ಬಾಧೆ, ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಸರಿಯಾಗಿ ನಮ್ಗೆ ಇಳುವರಿ ಸಿಗದೇ ಇರೋದು. ಹತ್ತಿ ಬೆಳೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರಿ, ಅಂದ್ರೆ ನಾವು ನಮ್ಮ ಚಿತ್ರದುರ್ಗ ದಾವಣಗೆರೆ ಭಾಗದಲ್ಲಿ ಗಮನಿಸಿದಾಗ ಅಂದ್ರೆ ಮೊದಲು ಬೆಳೆದಂತ ಹತ್ತಿ ತಳಿಗಳನ್ನ ಇವತ್ತು ಬಿಡುಗಡೆ ಆಗ್ತಾ ಇಲ್ಲ. ಅಂದ್ರೆ ಮೊದಲು ಅತಿ ಹೆಚ್ಚಾಗಿ ಗಿಡಗಳು ಬೆಳೀತಾ ಇದ್ವು, ಅರೆಕಂಬಗಳು ಜಾಸ್ತಿ ಬರ್ತಾ ಇದ್ವು, ಹೂವಿರುಪು ಜಾಸ್ತಿ ಕತ್ತಾ ಇದ್ವು, ಅವಾಗ ಕಾಯಿಗಳ ಸಂಖ್ಯೆ ಜಾಸ್ತಿ ಇತ್ತು, ಇಳುವರಿ ಜಾಸ್ತಿ ಬರ್ತಾ ಇತ್ತು. ರೈತರೆಲ್ಲ ಮುಂಗಾರು ಬಂದಟಿಗೆ ಫಸ್ಟ್ ಹತ್ತಿ ಬೀಜಗಳು ತಂದೆಲ್ಲ ಬೀಜ ನಾಟಿ ಮಾಡ್ತಾ ಇದ್ರು, ಅಂದ್ರೆ ಬೀಜ ಊರ್ತಾ ಇದ್ರು. ಅಲ್ಲ ಸರ್, ಈಗ ಏನಾಗಿದೆ ಅಂತಂದ್ರೆ ನೀವ್ ಹೇಳೋದಂಗೆ ಹಳೆ ತಳಿಗಳು ಅಂತಂದ್ರೆ ಈಗ ಧಾರವಾಡ ವಿಶ್ವವಿದ್ಯಾಲಯ ಬಿಡುಗಡೆ ಮಾಡಿದಂತ ಜಯದರ ಆಗಿರ್ಬೋದು, ಆಮೇಲೆ ಏನು ನಾವು BT ಹತ್ತಿಗಳು ಇತ್ತೀಚಿನ ಬಂದಿದ್ದಾವೆ. ಬಟ್ ರೈತರಿಗೆ ಯಾವ ಅನುಕೂಲ ಆಗುತ್ತೋ ಆ ತಳಿಗಳನ್ನ ಅವ್ರು ಬಳಕೆ ಮಾಡ್ಕೋಬಹುದು. ಈಗ ಯಾಕೆ ಈ ನೋಡ್ರಿ, ನಾವು ಕಳೆದ ವರ್ಷ ಮುಂಚೆನೆ ಪ್ರತ್ಯಕ್ಷತೆ ಮಾಡಿದ್ವಿ ಮರಿಕುಂಟೆ ಸುತ್ತಮುತ್ತ ಭಾಗದಲ್ಲಿ, ಜಗಳೂರು ತಾಲೂಕಲ್ಲಿ. ಅಲ್ಲಿ ರೈತರು ನಮಗೆ ಆಶ್ಚರ್ಯ ಆಯ್ತು, 1 ಎಕರೆಗೆ 8-10 ಕ್ವಿಂಟಲ್ ಇಳುವರಿ ಬಂತು ಸರ್ ನಮಗೆ ಅಂದ್ರು. 8-10 ಕ್ವಿಂಟಲ್ ನಿಮ್ಗೆ ಇಳುವರಿ ಬಂದ್ರೆ ಸಾಕಷ್ಟು ಮಳೆ ಆಶ್ರಿತ ಪ್ರದೇಶಗಳಲ್ಲಿ ಬಂಪರ್ ಇಳುವರಿನೇ, 4,000-5,000 ರೂಪಾಯಿ ದುಡ್ಡಿದ್ದು ಬಿಟ್ರೆ ನಿಮಗೆ ಕ್ವಿಂಟಲ್ಗೆ ಒಳ್ಳೆ ಇಳುವರಿನೇ. ಇನ್ನೂ ನಾವು ಇದ್ರ ಪೊಟೆನ್ಶಿಯಲ್ ಇರೋದ್ರಿಂದ ಈ BT ಎತ್ತಿಗಳು ನಮಗೆ ಒಂದ್ ಸ್ವಲ್ಪ ನೀರಾವರಿ ಇದ್ಬಿಟ್ರೆ ನಾವಿನ್ನು ಹೆಚ್ಚು ಇಳುವರಿ ಪಡ್ಕೋಬಹುದು. ಇದರಲ್ಲಿ ಏನಪ್ಪಾ ಅಂತಂದ್ರೆ ಕೆಲವು ಅಧಿಕ ಇಳುವರಿ ಕೊಡೋಕೆ ನಾವು ಮಾಡ್ಬೇಕಂತ ಕ್ರಮಗಳಿದಾವೆ. ಒಂದು, ಸರಿಯಾದ ಸಮಯಕ್ಕೆ ನಿರ್ವಹಣೆ ಮಾಡಬೇಕು. ಬಹಳಷ್ಟು ಜನ BT ಅಂದ ತಕ್ಷಣ ಯಾವುದೇ ಔಷಧಿ ಹೊಡೆಯಂಗಿಲ್ಲ ಅಂತ ಈಗಲೂ ತಿಳ್ಕೊಂಡಿದ್ದಾರೆ. ಇಲ್ಲ, ಔಷಧಿ ಹೊಡಿಬೇಕು, ರಸ ಇರೋ ಕೀಟಗಳು ಬಾಧೆ ಜಾಸ್ತಿ, ರಸ ಇರೋ ಕೀಟಗಳು ನಾವು ನಿರ್ವಹಣೆ ಮಾಡ್ಕೊಳ್ಳಬೇಕು. ಈಗ ಇತ್ತೀಚೆಗೆ ಮೊದಲು 3 ತರದ ಏನು ಕಾಯಿ ಕೊರಕ ಬಾಧೆ ಇತ್ತು. ಒಂದು ಅಮೆರಿಕನ್ ಬೋಲ್ವರ್ಮ್ ಅಂತಿದ್ವಿ, ಸ್ಪಾಟೆಡ್ ಬೋಲ್ವರ್ಮ್ ಮತ್ತೆ ಪಿಂಕ್ ಬೋಲ್ವರ್ಮ್ ಅಂತ. ಈಗ ಇತ್ತೀಚಿನಲ್ಲಿ ಗುಲಾಬಿ ಕಾಯಿ ಕೊರಕ ಜಾಸ್ತಿ ಆಗಿದೆ. ಈ ಗುಲಾಬಿ ಕಾಯಿ ಕೊರಕ ನಿರ್ವಹಣೆ ಮಾಡಕ್ಕೆ ನಾವು ಮುಂಜಾಗ್ರತಾ ಕ್ರಮಗಳನ್ನು ವಹಿಸಬೇಕು. ಈ ಮೋಹಕ ಬಲೆಗಳು ಬಂದಿದ್ದಾವೆ, ಇವೆಲ್ಲಾ ನಿರ್ವಹಣಾ ಕ್ರಮಗಳು ಮಾಡ್ತಾ ಇರೋದ್ರಿಂದ ಹತ್ತಿ ಇಳುವರಿ ಸ್ವಲ್ಪ ಜಾಸ್ತಿ ಆಗ್ತದೆ. ಮತ್ತೆ ರೈತರು ಸಹ ಹತ್ತಿ ಕಡೆ, ಈಗ ನೀವ್ ಹೇಳ್ದಂಗೆ ದಾವಣಗೆರೆ ಒಂದ್ ಕಾಲದಲ್ಲಿ ಮ್ಯಾನ್ಚೆಸ್ಟರ್ ಆಫ್ ಕರ್ನಾಟಕ, ಅತಿ ಹೆಚ್ಚು ಇರುವಂತ ಜಿಲ್ಲೆ ದಾವಣಗೆರೆ, ಚಿತ್ರದುರ್ಗ ಮತ್ತು ಒಂದೇ ಜಿಲ್ಲೆ ಇದ್ದಾಗ ಹಾವೇರಿ, ಈ ಎಲ್ಲಾರ ಮನೆಯಲ್ಲೂ ಕ್ಯಾನ್ ಇದೆ ಅಂದ್ರೆ ಔಷಧಿ ಹೊಡಿದಕ್ಕೆ ಹತ್ತಿ ಬೆಳೆ ಬೆಳೀತಾರೆ ಅಂತ ಇತ್ತು. ಬಟ್ ಈಗ ಏನಾಗಿದೆ ಅಂತಂದ್ರೆ ಹತ್ತಿ ಬೆಳೆ ವಿಸ್ತರಣೆ ಮುಂದಿನ ದಿನಗಳಲ್ಲಿ ಹೆಚ್ಚಾಗುವ ಒಂದು ಸಾಧ್ಯತೆ ಇದೆ. ಕಳೆದ ವರ್ಷ 2-3 ವರ್ಷಗಳಿಂದ ಸುಮಾರು 3,000-4,000 ಎಕರೆ ಇತ್ತು ದಾವಣಗೆರೆಯಲ್ಲಿ, ಈಗ ನಾವು ಸುಮ್ಮನೆ ನೋಡಿದಾಗ 20,000 ಎಕರೆ ತನಕ ಹೋಗ್ತಾ ಇದೆ. ಹಾಗಾಗಿ ಹತ್ತಿಯ ವಿಸ್ತರಣೆ ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗ್ಬೋದು. ಮತ್ತೆ ರೈತರ ಬಾಂಧವರಿಗೆ ನಾನು ಕೊನೆಯದಾಗಿ ಹೇಳೋದೇನಪ್ಪ ಅಂತಂದ್ರೆ, ಯಾವುದೇ ಬೆಳೆ ಬೆಳೆದ್ರು ನೀವು ಮಾಡಬೇಕಾದ ಮುಂಜಾಗ್ರತೆ ಮಾಡಿದ್ರೆ ಬೀಜೋಪಚಾರ, ಜೈವಿಕ ಗೊಬ್ಬರಗಳ ಬೀಜೋಪಚಾರ, ಆಮೇಲೆ ರಸಗೊಬ್ಬರಗಳನ್ನ ಬಳಕೆ ಮಾಡಬೇಕಾದ್ರೆ ಮಿತಿಯಾಗಿರಲಿ, ಆಮೇಲೆ ನೀರಲ್ಲಿ ಕರಗುವಂತ ರಸಗೊಬ್ಬರ ಬಳಕೆ ಹೆಚ್ಚು ಮಾಡ್ರಿ. ನಿಮಗೆ ಉದಾಹರಣೆಗೆ ಮಳೆ ಕೈ ಕೊಡ್ತು, ಡ್ರೈ ಸ್ಪೆಲ್ಸ್ ಅಂತೀವಿ. ಅಂದ್ರೆ ಈಗ ಉದಾಹರಣೆಗೆ ನೀವು ಬಿತ್ತನೆ ಮಾಡ್ಬಿಟ್ಟಿದ್ದೀರಾ, ಈಗ ಮೆಕ್ಕೆಜೋಳ 30 ದಿವಸದ ಬೆಳೆ ಇದೆ, ನಾವು ಗೊಬ್ಬರ ಹಾಕಿಲ್ಲ, ಯೂರಿಯಾ ಗೊಬ್ಬರ ಮೇಲ್ಗೊಬ್ಬರ ಕೊಡಬೇಕು, ಈಗ 40 ದಿವಸ ಆಗ್ಬಿಟ್ಟಿದೆ, ಏನ್ ಮಾಡ್ಬೇಕು ಅಂತ ನೀವು ಕುತ್ಕೊಳ್ಳೋ ಬದಲು ನೀರಲ್ಲಿ ಕರಗುವಂತ ರಸಗೊಬ್ಬರಗಳನ್ನ ಸಿಂಪರಣೆ ಮಾಡ್ರಿ. ನೀರಲ್ಲಿ ಕರಗುವ ಗೊಬ್ಬರಗಳ ಸಿಂಪರಣೆ ಮಾಡೋದ್ರಿಂದ ನಿಮ್ ಬೆಳೆಗೆ ಚೇತರಿಕೆ ಆಗುತ್ತೆ. ಮುಂದಿನ ದಿನಗಳಲ್ಲಿ 50 ಕೆಜಿ ಗೊಬ್ಬರ ಆಗುತ್ತೆ, 40 ಕೆಜಿ ಆಗಿದೆ, ಮುಂದೆ ಹೋಗ್ತಾ ಹೋಗ್ತಾ ಹೋಗ್ತಾ ಒಂದು ಎರಡು ಕೆ ಜಿ ಗೊಬ್ಬರ ಆಗುತ್ತೆ. ಅಂದ್ರೆ ನೀರಲ್ಲಿ ಕರಗುವಂತ ರಸಗೊಬ್ಬರಗಳು ಮುಂದಿನ ದಿನಗಳಲ್ಲಿ ನಮಗೆ ಅನಿವಾರ್ಯ ಮತ್ತು ಅಗತ್ಯ ಆಗುತ್ತೆ. ಸರ್, ಈ ಬೀಜೋಪಚಾರದ ಬಗ್ಗೆ ಒತ್ತಿ ಒತ್ತಿ ಹೇಳಿದ್ರ ನೀವು, ಅಂದ್ರೆ ಸಾಕಷ್ಟು ಸೀಡ್ಸ್ ಮಾಡಿದಂತ ಬೀಜಗಳನ್ನ ನಾವು ಬೀಜೋಪಚಾರ ಮಾಡುವಂತ ಅವಶ್ಯಕತೆ ಇರಲ್ಲ. ಅಲ್ಲೆಲ್ಲ ಬೀಜೋಪಚಾರ ಮಾಡಿ ಪ್ಯಾಕೆಟ್ ಮಾಡಿ ಕಳಿಸಿರ್ತಾರೆ. ಈಗ ಬೀಜೋಪಚಾರ ಅಂತಂದ್ರೆ ಮೂಲ ತಳಿಗಳಿಗೆ ಮಾತ್ರ ನಾವು ಬೀಜೋಪಚಾರ ಮಾಡ್ಬೇಕು. ಅಲ್ಲ, ಬೀಜೋಪಚಾರ ಅಂದ ತಕ್ಷಣ ನಮ್ಮ ರೈತರು ನೀವು ಹೇಳಿ ಸತ್ಯ, ಬೀಜೋಪಚಾರ ನಮ್ಮ ರೈತರು ಏನಂತಕೊಂತಾರೆ, ಬೀಜೋಪಚಾರ ಅಂದ್ರೆ ಸರ್ ಅಂಗಡಿ ಫ್ಯಾಕ್ಟರಿ ಅವ್ರು ಮಾಡಿದ್ರೆ ನಾವ್ಯಾಕೆ ಮಾಡ್ಬೇಕು ಅಂತ. ನಾನು ಹೇಳ್ತಿರೋ ಬೀಜೋಪಚಾರ ಜೈವಿಕ ಗೊಬ್ಬರದ ಬೀಜೋಪಚಾರ. ಜೈವಿಕ ಗೊಬ್ಬರದ ಬೀಜೋಪಚಾರ ಮಾಡಲ್ಲ ಅವರು. ಆ ಜೈವಿಕ ಗೊಬ್ಬರ ಯಾವ್ದಪ್ಪ ಅಂದ್ರೆ ಅಜೋಸ್ಪಿರಲಂ, ರೈಸೋಬಿಯಂ, ರಂಜಕ ಕರಗಿಸುವ ಗೊಬ್ಬರ, ಇವು ಜೈವಿಕ ಗೊಬ್ಬರಗಳು. ಮತ್ತೆ ಜೈವಿಕ ಪೀಡನಾಶಕಗಳು ಯಾವಪ್ಪ ಅವು ಅಂದ್ರೆ ಟ್ರೈಕೋಡರ್ಮಾ, ಸೂಡೋಮೊನಾಸ್, ಇದನ್ನ ಬೀಜೋಪಚಾರ ನಾವು ಮಾಡಬೇಕಾಗಿದೆ. ಯಾಕಂದ್ರೆ ಮಣ್ಣಿನಲ್ಲಿ ಬರುವಂತ ರೋಗಗಳು ಜಾಸ್ತಿ ಇದಾವೆ, ಶಿಲೀಂಧ್ರಗಳಿಂದ ಬರುವಂತ ರೋಗಗಳು ಜಾಸ್ತಿ ಇದಾವೆ. ಈ ಶಿಲೀಂಧ್ರ ಬರುವಂತ ರೋಗಗಳನ್ನ ತಡೆಗಟ್ಟಬೇಕು ಅಂದ್ರೆ ಬೀಜೋಪಚಾರ ಮಾಡಲೇಬೇಕು. ಆಮೇಲೆ ನೀವು ಆಗ್ಲೇ ಹೇಳಿದ್ರಿ ಸರ್, ನೈಸರ್ಗಿಕ ಗೊಬ್ಬರ ಸಿಗುತ್ತೆ ಹೆಂಗ್ ತಗೊಳ್ಳೋದು ಅಂತ. ಆ ಗೊಬ್ಬರ ತಗೋಬೇಕು ಅಂದ್ರೆ ರೈಸೋಬಿಯಂ, ಅಸ್ಟ್ರೋಬ್ಯಾಕ್ಟರ್, ಅಜೋಸ್ಪಿರಲಂ ಬೀಜೋಪಚಾರ ಮಾಡಲೇಬೇಕು. ಹಾಗಾಗಿ ಬೀಜೋಪಚಾರ ಅಂದ ತಕ್ಷಣ ರೈತರು, ನೀವು ಬಹಳಷ್ಟು ರೈತರು ನೀವು ಹೇಳ್ತೀರಾ ಸರ್ ಆಲ್ರೆಡಿ ಬೀಜೋಪಚಾರ ಮತ್ತೆ ಯಾಕೆ ಮಾಡಬೇಕು ಅಂತ. ಕೆಮಿಕಲ್ ಬೀಜೋಪಚಾರ ಅಲ್ಲ, ರಾಸಾಯನಿಕ ಬೀಜೋಪಚಾರ ಆಗಿರುತ್ತೆ. ರಾಸಾಯನಿಕ ಬೀಜೋಪಚಾರ ಆದ ನಂತರ ನೀವು ಮಾಡಬೇಕಾದ ಬೀಜೋಪಚಾರ ಜೈವಿಕ ಗೊಬ್ಬರಗಳ ಬೀಜೋಪಚಾರ. ಅಂದ್ರೆ ನಾವು ಗಮನಿಸಿದ ಹಾಗೆ ಅಂದ್ರೆ ಸಾಕಷ್ಟು ನಮ್ಮ ಭಾಗದಲ್ಲಿ ಮೆಕ್ಕೆಜೋಳ ಬೆಳೀತಾ ಇದ್ರ ಅಂತ ಹೇಳಿದ್ರಲ್ಲ, ಸಾಕಷ್ಟು ಈಗ ಪ್ಯಾಕೆಟ್ ಬೀಜಗಳನ್ನ ತರ್ತಾರೆ, ನೇರವಾಗಿ ಬಿತ್ತನೆ ಮಾಡ್ತಾರೆ. ಯಾವ ಕೃಷಿಕರು ಸಹ ಈ ಒಂದು ಜೈವಿಕ ಬೀಜೋಪಚಾರ ಮಾಡಂತದ್ದು ನಮ್ಮ ಗಮನಕ್ಕೆ ಬಂದಿಲ್ಲ ಅಂದ್ರೂ ತಪ್ಪಾಗಲಾರ್ದಲ್ಲ ಸರ್. ಬೆರಳೆಣಿಕೆಯಷ್ಟು ಜನಗಳು ಮಾತ್ರ ಮಾಡ್ತಾ ಇದಾರೆ ಬೀಜೋಪಚಾರ, ಅದು ಜೈವಿಕ ಗೊಬ್ಬರ ಯಾಕೆ ಅಂತ ರೈತರು ಕೇಳಿದ್ರೆ, ಸರ್ ನಮಗೆ ಸಿಗ್ತಾ ಇಲ್ಲ, ಲಭ್ಯ ಇದ್ರೆ ನಾವು ಮಾಡ್ತೀವಿ ಅಂತಾರೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ನೀವು ಹತ್ತಿರ ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಮೊದಲೇ ಸಂಪರ್ಕ ಮಾಡ್ರಿ. ಬೀಜೋಪಚಾರಕ್ಕೆ ಬೇಕಾದಂತ ಏನು ಈ ರೈಸೋಬಿಯಂ, ಅಜೋಸ್ಪಿರಲಂ, ಅಸ್ಟ್ರೋಬ್ಯಾಕ್ಟರ್ನ ಒದಗಿಸುವಂತ ಕೆಲಸನ ಕೃಷಿ ವಿಜ್ಞಾನ ಕೇಂದ್ರಗಳು, ರೈತ ಸಂಪರ್ಕ ಕೇಂದ್ರಗಳು ಮಾಡ್ತವೆ ಅಂತ ಹೇಳಕ್ ನಾನು ಬಯಸ್ತೀನಿ ಸರ್. ಸರ್, ಈ ಒಂದು ಬೀಜಗಳಿಗೆ ಜೈವಿಕ ಬೀಜೋಪಚಾರದ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನ ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳು ತರಬೇತಿ ಮುಖಾಂತರ ಕೊಡಬಹುದಲ್ವಾ? ಸಾಕಷ್ಟು ತರಬೇತಿಗಳು ಮಾಡಿದೀವಿ ನಾವು. ಮುಂಚೆ ಪ್ರಾತ್ಯಕ್ಷಿಕೆಗಳು ಮಾಡ್ತೀವಿ, ಪ್ರಾತ್ಯಕ್ಷಿಕೆಗಳು ಮಾಡಿದಾಗ ತರಬೇತಿ ಕೊಡ್ತೀವಿ ಅವರಿಗೆ, ರೈತರಿಗೆ ಈ ಬೀಜೋಪಚಾರ ಮಾಡೋದನ್ನ ಹೇಳ್ಕೊಡ್ತೀವಿ, ಮತ್ತೆ ಒಳ ಸುರಿವುಗಳನ್ನ ಅವರಿಗೆ ರೈತರಿಗೆ ಕೊಡ್ತೀವಿ. ಆ ವರ್ಷ ಮಾಡ್ತಾರೆ, ಮುಂದಿನ ವರ್ಷ ಬಿಟ್ಬಿಡ್ತಾರೆ, ಮರೆಯಲ್ಲ. ಆ ಟೈಮಲ್ಲಿ ಏನಾಗ್ತದೆ, ಬಹಳಷ್ಟು ಕೃಷಿಕರು ಅಂದ್ರೆ ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ, ಜನರಲ್ ಆಗಿ ನಾವು ಕೃಷಿಕರನ್ನ ಅಬ್ಸರ್ವ್ ಮಾಡಿದಾಗ, ನಾವು ಬಿತ್ತನೆ ಮಾಡ್ತೀವಿ ನಾಳೆ ಅಂದ್ರೆ ಹಿಂದಿನ ದಿವಸ ತಯಾರಿ ಮಾಡೋದು ಬಹಳ ಜಾಸ್ತಿ ಆಗ್ಬಿಟ್ಟಿದ್ವಿ ನಾವು. ನಾಳೆ ಬಿತ್ತನೆ ಇವತ್ತು ತಯಾರು ಮಾಡ್ಕೋತೀವಿ. ಹಾಗಾಗಿ ನೋಡ್ರಿ, ಕೆಲವು ರೈತರುಗಳನ್ನ ಗಮನಿಸಿದ್ರೆ ಬಹಳ ಖುಷಿ ಆಗುತ್ತೆ. ಅವ್ರು ಸಿಸ್ಟಮೆಟಿಕ್ ಬಿತ್ತನೆ ಮಾಡ್ತಿದ್ರೆ ಅವ್ರ ಮನಸ್ಸಲ್ಲಿ ಮೊದಲೇ ಇರುತ್ತೆ, ಯಾವ ತಳಿ ಆಯ್ಕೆ ಮಾಡ್ಕೋಬೇಕು, ಎಷ್ಟು ಗೊಬ್ಬರ ಹಾಕ್ಬೇಕು, ಎಷ್ಟು ಯಾವ್ದು ಬೀಜೋಪಚಾರ. ಆ ಥರ ರೈತರುಗಳು ಇವೆಲ್ಲ ಬೀಜೋಪಚಾರ ಮಾಡ್ತಾರೆ. ಬೇರೆ ರೈತರುಗಳು ಬೀಜೋಪಚಾರ ಮಾಡೋದು ಕಡಿಮೆ. ದಯವಿಟ್ಟು ಎಲ್ಲ ರೈತರುಗಳು ಬೀಜೋಪಚಾರ ಮಾಡೋದ್ರಿಂದ ಈ ಮುಂದಿನ ದಿನಗಳಲ್ಲಿ ಸರ್ ನನ್ನ ಅನಿಸಿಕೆ ಮಟ್ಟಿಗೆ ಬೀಜೋಪಚಾರಕ್ಕೆ ಮರೆ ಹೋಗ್ತಾರೆ. ಯಾಕಂದ್ರೆ ರಾಸಾಯನಿಕ ಗೊಬ್ಬರಗಳ ಬೆಲೆ ಜಾಸ್ತಿ ಆಗಿ ಮಣ್ಣಿನ ಫಲವತ್ತತೆ ಕುಗ್ತಾ ಇದ್ದಾಗ ಆಟೋಮೆಟಿಕ್ ಆಗಿ ಜನ ಬದಲಾಗ್ತಾರೆ. ರೈತರ ಬಾಂಧವರು ಸಹ ಈ ಮುಂದಿನ ದಿನಗಳಲ್ಲಿ ಜೈವಿಕ ಬೀಜೋಪಚಾರ ಹೆಚ್ಚು ಮಾಡ್ತಾರೆ. ಸರ್, ಈ ಒಂದು ಜೈವಿಕ ಬೀಜೋಪಚಾರದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಬಹುದು? ಸರ್, ಜೈವಿಕ ಗೊಬ್ಬರಗಳ ಬೀಜೋಪಚಾರ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಹತ್ತಿರದ, ಈಗ ನನ್ನೇ ಸಂಪರ್ಕ ಮಾಡಬೇಕು ಅಂತೇನಿಲ್ಲ, ಹತ್ತಿರ ಇರೋ ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಹೋಗ್ಬೋದು. ಉದಾಹರಣೆಗೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇದೆ, ದಾವಣಗೆರೆ ಜಿಲ್ಲೆಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇದೆ, ಶಿವಮೊಗ್ಗ ಜಿಲ್ಲೆಯಲ್ಲಿ ಇದೆ, ಪ್ರತಿ ಜಿಲ್ಲೆ ಒಂದು ಕೃಷಿ ವಿಜ್ಞಾನ ಕೇಂದ್ರಗಳಿದೆ, ಹತ್ತಿರ ರೈತ ಸಂಪರ್ಕ ಕೇಂದ್ರಗಳಿದೆ, ರೈತ ಸಂಪರ್ಕ ಕೇಂದ್ರಗಳ ಕೃಷಿ ಅಧಿಕಾರಿಗಳಿದ್ದಾರೆ. ಹಾಗಾಗಿ ನೀವು ನನ್ನ ಸಂಪರ್ಕನೂ ಮಾಡಬಹುದು, ಇಲ್ಲ ಕೃಷಿ ವಿಜ್ಞಾನ ಕೇಂದ್ರಗಳು ಸಂಪರ್ಕ ನನ್ನ ಸಂಪರ್ಕ ಮಾಡಬಹುದು ಅಂದ್ರೆ ನನ್ನ ನಂಬರ್ ತಗೋಬಹುದು, 9449686495. ಈ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ನಾನು ನಿಮಗೆ ಮಾಹಿತಿನ ಒದಗಿಸ್ಕೊಡ್ತೀನಿ, ಯಾವ ರೀತಿ ಮಾಡಬಹುದು, ಎಲ್ಲಿ ಸಿಗುತ್ತೆ, ನಿಮಗೆ ಬೇಕಾದ್ರೆ ಎಲ್ಲಿ ನೀವು ತಗೊಂಡ್ಬರ್ಬೋದು ಅಂತ. ನೋಡ್ರಿ, ನಮ್ಮ ಶಿವಮೊಗ್ಗ ಕೃಷಿ ವಿಶ್ವವಿದ್ಯಾಲಯ, UHS, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಅಂಡ್ ಆರ್ಟಿಕಲ್ಚರ್ ಸೈನ್ಸ್ ಏನು ವಿಶ್ವವಿದ್ಯಾಲಯ ಇದೆಯಲ್ಲ, ಅಲ್ಲಿ ಈ ಎಲ್ಲಾ ಜೈವಿಕ ಗೊಬ್ಬರಗಳ ಉತ್ಪಾದನೆ ಆಗ್ತಾ ಇದೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ. ರೈತ ಬಾಂಧವರಿಗೆ ಸಾಕಷ್ಟು ಲಭ್ಯ ಇದೆ, ದಯಮಾಡಿ ರೈತ ಬಾಂಧವರು ತಗೊಂಡು ಇದನ್ನ ಬಳಕೆ ಮಾಡಬಹುದು. ಒಳ್ಳೇದು ಮಲ್ಲಿಕಾರ್ಜುನ್ ಸರ್ ಅವರೇ, ಇಲ್ಲ ತನಕ ಈ ಒಂದು ಮುಂಗಾರು ಹಂಗಾಮಿಗೆ ಬೆಳೆಗಳನ್ನ ಬಿತ್ತಲಿಕ್ಕೆ ಯಾವ ರೀತಿ ಸಿದ್ಧತೆಯನ್ನ ಮಾಡ್ಕೊಳ್ಬೇಕು, ಜೊತೆಗೆ ಮೂಲ ಒಂದು ಬೆಳೆಗಳನ್ನ ಯಾವ ರೀತಿ ಬೆಳೆದ್ರೆ ಅನುಕೂಲ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳು ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದುವರೆಗೂ ಮುಂಗಾರು ಹಂಗಾಮಿಗೆ ಸಿದ್ಧತೆ ಹಾಗೂ ಮೂಲ ಬೆಳೆಗಳ ಪ್ರಾಮುಖ್ಯತೆ ಕುರಿತು ದಾವಣಗೆರೆ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ಶಾಸ್ತ್ರಜ್ಞರಾದ ಡಾ ಬಿಒ ಮಲ್ಲಿಕಾರ್ಜುನ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು UM ಮರುಳಸಿದ್ದೇಶ್. ಇದೀಗ ಪೇಟೆ ಧಾರಣೆ. ಕೊಟ್ಟೂರು ಮಾರುಕಟ್ಟೆಯಲ್ಲಿ ಕಡಲೆಕಾಳು ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 4,590 ರೂಪಾಯಿಗಳಿಂದ ಗರಿಷ್ಠ 4,860 ರೂಪಾಯಿಗಳು. ಹರಳು ಬೀಜ ಕ್ವಿಂಟಲ್ಗೆ ಕನಿಷ್ಠ 5,911 ರೂಪಾಯಿಗಳಿಂದ ಗರಿಷ್ಠ 6,063 ರೂಪಾಯಿಗಳು. ಹತ್ತಿ ಕ್ವಿಂಟಲ್ಗೆ ಕನಿಷ್ಠ 2,670 ರೂಪಾಯಿಗಳಿಂದ ಗರಿಷ್ಠ 6,709 ರೂಪಾಯಿಗಳು. ಜೋಳ ಕ್ವಿಂಟಲ್ಗೆ ಕನಿಷ್ಠ 2,341 ರೂಪಾಯಿಗಳಿಂದ ಗರಿಷ್ಠ 2,817 ರೂಪಾಯಿಗಳು. ಮೆಕ್ಕೆಜೋಳ ಕನಿಷ್ಠ 1,555 ರೂಪಾಯಿಗಳಿಂದ ಗರಿಷ್ಠ 2,066 ರೂಪಾಯಿಗಳು. ನವಣೆ ಕ್ವಿಂಟಲ್ಗೆ ಕನಿಷ್ಠ 3,043 ರೂಪಾಯಿಗಳಿಂದ ಗರಿಷ್ಠ 3,043 ರೂಪಾಯಿಗಳು. ರಾಗಿ ಕ್ವಿಂಟಲ್ಗೆ ಕನಿಷ್ಠ 1,709 ರೂಪಾಯಿಗಳಿಂದ ಗರಿಷ್ಠ 2,459 ರೂಪಾಯಿಗಳು. ಇನ್ನು ದಾವಣಗೆರೆ ಮಾರುಕಟ್ಟೆಯಲ್ಲಿ ಸೇಬು ಕ್ವಿಂಟಲ್ಗೆ ಕನಿಷ್ಠ 4,500 ರೂಪಾಯಿಗಳಿಂದ ಗರಿಷ್ಠ 8,000 ರೂಪಾಯಿಗಳು. ಸಪೋಟಾ ಕ್ವಿಂಟಲ್ಗೆ ಕನಿಷ್ಠ 1,500 ರೂಪಾಯಿಗಳಿಂದ ಗರಿಷ್ಠ 2,000 ರೂಪಾಯಿಗಳು. ತೆಂಗಿನಕಾಯಿ 1,000 ಕನಿಷ್ಠ 9,000 ರೂಪಾಯಿಗಳಿಂದ ಗರಿಷ್ಠ 13,000 ರೂಪಾಯಿಗಳು. ಹತ್ತಿ ಕ್ವಿಂಟಲ್ಗೆ ಕನಿಷ್ಠ 2,069 ರೂಪಾಯಿಗಳಿಂದ ಗರಿಷ್ಠ 6,352 ರೂಪಾಯಿಗಳು. ದ್ರಾಕ್ಷಿ ಕ್ವಿಂಟಲ್ಗೆ ಕನಿಷ್ಠ 2,000 ರೂಪಾಯಿಗಳಿಂದ ಗರಿಷ್ಠ 3,000 ರೂಪಾಯಿಗಳು. ನೆಲಗಡಲೆ ಅಂದರೆ ಶೇಂಗಾ ಕ್ವಿಂಟಲ್ಗೆ ಕನಿಷ್ಠ 2,525 ರೂಪಾಯಿಗಳಿಂದ ಗರಿಷ್ಠ 7,029 ರೂಪಾಯಿಗಳು. ಕರ್ಬೂಜ ಕ್ವಿಂಟಲ್ಗೆ ಕನಿಷ್ಠ 1,800 ರೂಪಾಯಿಗಳಿಂದ ಗರಿಷ್ಠ 2,400 ರೂಪಾಯಿಗಳು. ಮೆಕ್ಕೆಜೋಳ ಕನಿಷ್ಠ 1,440 ರೂಪಾಯಿಗಳಿಂದ ಗರಿಷ್ಠ 2,171 ರೂಪಾಯಿಗಳು. ಈರುಳ್ಳಿ ಕನಿಷ್ಠ 300 ರೂಪಾಯಿಗಳಿಂದ ಗರಿಷ್ಠ 1,450 ರೂಪಾಯಿಗಳು. ಕಿತ್ತಳೆ ಕ್ವಿಂಟಲ್ಗೆ ಕನಿಷ್ಠ 2,500 ರೂಪಾಯಿಗಳಿಂದ ಗರಿಷ್ಠ 3,000 ರೂಪಾಯಿಗಳು. ಪಪ್ಪಾಯಿ ಕ್ವಿಂಟಲ್ಗೆ ಕನಿಷ್ಠ 1,600 ರೂಪಾಯಿಗಳಿಂದ ಗರಿಷ್ಠ 2,000 ರೂಪಾಯಿಗಳು. ಅನಾನಸ್ ಕ್ವಿಂಟಲ್ಗೆ ಕನಿಷ್ಠ 1,800 ರೂಪಾಯಿಗಳಿಂದ ಗರಿಷ್ಠ 2,200 ರೂಪಾಯಿಗಳು. ದಾಳಿಂಬೆ ಕ್ವಿಂಟಲ್ಗೆ ಕನಿಷ್ಠ 3,500 ರೂಪಾಯಿಗಳಿಂದ ಗರಿಷ್ಠ 4,000 ರೂಪಾಯಿಗಳು. ರಾಗಿ ಕ್ವಿಂಟಲ್ಗೆ ಕನಿಷ್ಠ 1,860 ರೂಪಾಯಿಗಳಿಂದ ಗರಿಷ್ಠ 2,421 ರೂಪಾಯಿಗಳು. ಸೂರ್ಯಕಾಂತಿ ಕ್ವಿಂಟಲ್ಗೆ ಕನಿಷ್ಠ 4,909 ರೂಪಾಯಿಗಳಿಂದ ಗರಿಷ್ಠ 4,909 ರೂಪಾಯಿಗಳು. ಕಲ್ಲಂಗಡಿ ಕ್ವಿಂಟಲ್ಗೆ ಕನಿಷ್ಠ 1,000 ರೂಪಾಯಿಗಳಿಂದ ಗರಿಷ್ಠ 2,000 ರೂಪಾಯಿಗಳು. ಇದುವರೆಗೂ ಪೇಟೆ ಧಾರಣೆ ಕೇಳಿದಿರಿ. ಏನೇ, ನಾನು ನಮ್ಮ ಈ ವ್ಯಾಪಾರ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಾಡ್ರಿ, ನಿಮ್ಮನ್ ತಡೆದವ್ರು ಯಾರು? ಹಂಗಲ್ಲಮ್ಮ, ಯಾರು ತಡಿತಾ ಇಲ್ಲ, ಆದ್ರೆ ಯಾರ ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ನಾನಿಲ್ವಾ, ನನ್ನಿಂದ ಹೇಳು ಹೇಳು, ಏನ್ ನಿನ್ನಿಂದ ಆಗತ್ತ? ಅದೇ ಹಾಗೆ ಆಕಾಶವಾಣಿ ಇದೆ ಅಲ್ವಾ, ಅವ್ರ ಜಾಲ ರಾಷ್ಟ್ರಾದ್ಯಂತ ಇದೆ ಅಂತ ಕೇಳಿದೀನಿ. ಸರಿ ಅಮ್ಮ, ಅದರಿಂದ ನನಗೇನ್ ಲಾಭ ಅಂತ? ಖಂಡಿತ ಲಾಭ ಇದೆ. ಆಕಾಶವಾಣಿ ಜಾಹೀರಾತು ಮೂಲಕ ಯಾವುದೇ ನಗರದ ಗ್ರಾಹಕರನ್ನ ನೀವು ತಲುಪಬಹುದು. ಸರಿ, ಹಾಗಾದ್ರೆ ಅದನ್ನು ನೀನೆ ಹೇಳ್ಬಿಡು, ಈ ಆಕಾಶವಾಣಿನ ನಾನು ಹೇಗ್ ಸಂಪರ್ಕಿಸಬೇಕು ಅಂತ? ತುಂಬಾ ಸುಲಭ, ಹೇಳ್ತೀನಿ ಕೇಳಿ. ಒಂದ್ ನಂಬರ್ ಹೇಳ್ತೀನಿ, ಬರ್ಕೊಂತೀರಾ? ಬರ್ಕೊತೀನಿ. 8700 ಇರು, ಒಂದ್ ನಿಮಿಷ, ಈಗಲೇ ಫೋನ್ ಮಾಡ್ಬಿಡ್ತೀನಿ. 8700 01 4242. ಅಷ್ಟೇ ಸುಲಭ. ಕಿಸನ್ ಮಣಿ ಕಾರ್ಯಕ್ರಮದಲ್ಲಿ ಇನ್ನು ಆರ್ಬಿ ಶಿವರಾಜ್ ಚಕ್ರವರ್ತಿ ಮತ್ತು ಬಿ ಆರ್ ಛಾಯಾ ಹಾಡಿರುವ ಜನಪದ ಗೀತೆಯೊಂದನ್ನ ಕೇಳೋಣ. ಕಿನ್ನೂರಿ ನುಡಿಸೋಣ, ದನಿ ಚಂದ ಕಿನ್ನೂರಿ ನುಡಿಸೋಣ, ಬೆರಳಿ ನಂದ ಚಂದವೋ ಕಿನ್ನೂರಿ ನುಡಿಸೋಣ, ಬೆರಳಿ ನಂದ ಚಂದವೋ. ಅಲ್ಲಲ್ಲಿ ದಾನವೋ ಅಲ್ಲಲ್ಲಿ ಧರ್ಮವೋ ತಂದಿಡಲಾರಿ ನೀ ಬಂದರೆ ಅತ್ತೆ ಮಾವಂದಿರು ಬೈಯಲಿಕ್ಕೆ ಆಮೆ ಸಾಲು ನಾನು ಕತ್ತೆ ಮೇರೇರಾರಿ ಕುದುರೆ ಸಾಲು ನಾನು ಕತ್ತೆ ಮೇಲೆ ಎರರ ಹೆಣ್ಣಿಗೆ ನಾನು ಬಿದ್ದೆ ನೇನೇ ನಾರಿ ಎರರ ಹೆಣ್ಣಿಗೆ ನಾನು ಬಿದ್ದೆ ನೇನೇ ಎಲ್ಲೋ